ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಈಗ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ. ರಾಷ್ಟೀಯ ಜಾನುವಾರು ಮಿಷನ್ ಯೋಜನೆಯಡಿ ಎಮ್ಮೆ ಮತ್ತು ಆಕಳುಗಳಿಗೆ ವಿಮಾ ಯೋಜನೆ ಕುರಿತು ಮಾಹಿತಿ, ಹಾಗೂ ಲಿಂಗ್ಸೂರು ತಾಲೂಕಿನ ಲೆಕ್ಕಿಹಾಳ್ ಗ್ರಾಮದ ವಿರೂಪಾಕ್ಷಪ್ಪ ಅವರ ಕೃಷಿ ಅನುಭವಗಳು, ಪೇಟೆ ಧಾರಣೆ ಮತ್ತು ರಾಯಚೂರಿನ ಪಿ ತಿಮ್ಮಪ್ಪ ಮತ್ತು ಸಂಘಟಕರಿಂದ ಭಜನಾ ಪದಗಳು. ರೈತ ಬಾಂಧವರೇ, ಬನ್ನಿ ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ರೈತ ಬಾಂಧವರು ಈಗ ಕೇಳಿ. ರಾಷ್ಟೀಯ ಜಾನುವಾರು ಮಿಷನ್ ಯೋಜನೆಯಡಿ ಎಮ್ಮೆ ಮತ್ತು ಆಕಳುಗಳಿಗೆ ವಿಮಾ ಯೋಜನೆ ಕುರಿತು ರಾಯಚೂರಿನ ಪಶು ವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ ಜಾನುವಾರು ಸಾಕಾಣಿಕೆದಾರರಿಗೆ ಜಾನುವಾರುಗಳಿಗೆ ಜೀವ ವಿಮೆ ಮಾಡಿಸ್ತಕ್ಕಂಥ ಒಂದು ಯೋಜನೆ ಬರ್ತಾ ಇದೆ. ಈ ಒಂದು ಜಾನುವಾರುಗಳಿಗೆ ಜೀವ ವಿಮೆ ಯೋಜನೆ ಯಾವಾಗಿಂದ ಪ್ರಾರಂಭವಾಗಿದೆ ಮತ್ತು ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿಯಲ್ಲಿ ಇದರ ಲಾಭವನ್ನು ಪಡಿಬೇಕಾಗಿತ್ತಂದರೆ ಜಾನುವಾರು ಸಾಕಾಣಿಕೆದಾರರು ಯಾವ ರೀತಿ ವಿಮೆ ಸೌಲಭ್ಯವನ್ನು ಮಾಡಿಸ್ಬೇಕು, ಹೇಗೆ ಪಡಿಬೇಕು ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರು ಪಾಲಿಕ್ಲಿನಿಕ್ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಇದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಪಾಟೀಲ್. ನಮಸ್ಕಾರ ಸರ್. ಹೇಳಿ ಸರ್, ಮೊದಲನೇದಾಗಿ ರಾಷ್ಟ್ರೀಯ ಲೈಫ್ ಸ್ಟಾಕ್ ಮಿಷನ್ ಅಂತ ಹೇಳ್ತೀವಿ ನಾವು, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಂತೇಳಿ, ಇದು ಯಾವಾಗಿಂದ ಪ್ರಾರಂಭ ಆಯಿತು, ಯಾಕೆ, ಉದ್ದೇಶಗಳು ಏನು, ಸ್ವಲ್ಪ ತಿಳಿಸ್ಕೊಡಿ. ಮುಖ್ಯವಾಗಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಥವಾ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಏನು ಹೇಳ್ತೀವಿ, ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆ. ಈ ಯೋಜನೆಯಡಿ ಮುಖ್ಯವಾಗಿ ನಾವು ಜಾನುವಾರು ವಿಮೆಗಳನ್ನ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಹಸು ಮತ್ತು ಎಮ್ಮೆಗಳಿಗೆ, ಆಮೇಲೆ ಇನ್ನೊಂದು ಮುಖ್ಯವಾಗಿ ಈ ಒಂದು ಎನ್ ಎಲ್ ಎಮ್ ಯೋಜನೆಯಡಿಯಲ್ಲಿ ಅಂತಂದರೆ ಈ ಒಂದು ಯೋಜನೆಯಡಿ ನಾವು ಕುರಿ ಮತ್ತು ಆಡುಗಳ ಸಾಕಾಣಿಕೆಗೆ ಅದರ ಒಂದು ಸಹಾಯಧನದ ರೂಪದಲ್ಲಿ ಸಾಲವನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಕೋಳಿ ಮರಿಗಳ ಉತ್ಪಾದನೆಗಾಗಿ ಸಾಲ ಒಂದಿದೆ, ಆಮೇಲೆ ಹಂದಿ ಮರಿಗಳ ಉತ್ಪಾದನೆಗಾಗಿ, ಆಮೇಲೆ ಈ ಒಂದು ಮೇವು ಉತ್ಪಾದನೆಗೆ ಅಂದರೆ ರಸಮೇವು ಇರ್ಬೋದು ಅಥವಾ ಮೇವಿನ ಬಿಲ್ಲೆಗಳಿರ್ಬೋದು, ಈ ಥರಕ್ಕೆ ಒಂದು ಮೌಲ್ಯವರ್ಧಿತ ಯೋಜನೆ ಮಾಡೋದಕ್ಕೆ ರೈತನಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಯೋಜನೆಯನ್ನು ಈ ಅಳವಡಿಸ್ಕೊಂಡಿದ್ವಿ. ಈಗ ಸದ್ಯದಲ್ಲಿ ಚಾಲ್ತಿ ಇರೋದು ನಮ್ಮ ಒಂದು ಜಿಲ್ಲೆ ಅಥವಾ ರಾಜ್ಯದಲ್ಲಿ ಅಂದರೆ ಈ ಒಂದು ಜಾನುವಾರು ವಿಮೆ. ಏನಿದು ಈ ಯೋಜನೆಯಲ್ಲಿ ಜಾನುವಾರು ವಿಮೆ ಅಂದ್ರೆ ಏನು, ಯಾವ್ಯಾವ ಜಾನುವಾರುಗಳಿಗೆ ವಿಮೆ ಮಾಡಿಸುತ್ತೆ, ಯಾವ ರೀತಿ ಇಲ್ಲಿ ಸಹಾಯಧನ ಸಿಗತ್ತೆ, ಅಥವಾ ಹೇಗೆ ವಿಮೆ ಕಂತು ಇಲ್ಲಿ ಭರ್ತಿ ಮಾಡಬೇಕಾಗತ್ತೆ ರೈತರು ಜಾನುವಾರು ಸಾಕಾಣಿಕೆದಾರರು? ಮುಖ್ಯವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು ರಾಸುಗಳ ಬೆಲೆ, ಎಮ್ಮೆ ಅಥವಾ ಇರ್ಬೋದು ಅಥವಾ ಹಸುಗಳ ಒಂದು ತುಂಬ ಹೆಚ್ಚಿನ ಮಟ್ಟದಲ್ಲಿದೆ. ಸೊ ಆಕಸ್ಮಿಕವಾಗಿ ಈ ಒಂದು ಜಾನುವಾರು ಮರಣ ಹೊಂದಿದರೆ ರೈತನಿಗೆ ಅಗಾಧವಾದ ಆರ್ಥಿಕ ನಷ್ಟ ಆಗ್ತದೆ. ಸೊ ಅದರ ಒಂದು ಜಾನುವಾರುಗಳ ಒಂದು ಅವಲಂಬಿತನಾಗಿರ್ತಾನೆ ರೈತ, ಅದರ ಒಂದು ಉತ್ಪಾದನೆ ಮೇಲೆ ಅವನ ಒಂದು ಕುಟುಂಬ ನಡೀತಾ ಇರ್ತದೆ. ಸೊ ಅಂಥ ಸಮಯದಲ್ಲಿ ಏನಾದರೂ ಆಕಸ್ಮಿಕ ಸಾವು ಸಂಭವಿಸಿದರೆ ಆ ರೈತನಿಗೆ ಆರ್ಥಿಕ ಹೊರೆ ಆಗಬಾರ್ದಂತೇಳಿ ಈ ಒಂದು ವಿಮಾ ಯೋಜನೆಯನ್ನು ಅಳವಡಿಸ್ಕೊಂಡಿದ್ದಾರೆ. ಮುಖ್ಯವಾಗಿ ಈ ಒಂದು ಯೋಜನೆಯಲ್ಲಿ ಹಸು ಮತ್ತು ಎಮ್ಮೆ, ಹಸು ಮತ್ತು ಎಮ್ಮೆ ಈ ಎರಡು ದನಗಳನ್ನ ಈ ಒಂದು ಈ ವರ್ಷದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ಒಂದು ರಾಸುವಿನ ಬೆಲೆ ಸುಮಾರು 70,000 ನಾವು ಮಾಡಬಹುದು, 30,000 ವಿಮೆ ಮಾಡಬಹುದು. ಸೊ ಅದು ಮಣಕ ಒಂದು ವರ್ಷದ್ರಿಂದ 8 ತನಕ ನಾವು ಈ ಒಂದು ವಿಮೆಯಲ್ಲಿ ಅಳವಡಿಸ್ಕೋಬಹುದು. ರೈತನ ಎಮ್ಮೆ ಇರ್ಬೋದು ಅಥವಾ ಆಕಳ ಇರ್ಬೋದು, ಒಬ್ಬ ಫಲಾನುಭವಿಗೆ 5 ರಾಸುಗಳ ಒಂದು ವಿಮೆ ಮಾಡಿಸೋಕೆ ಅವಕಾಶ ಇರ್ತದೆ. ಇಲ್ಲಿ ತಾವು ಹೇಳಿದ್ರೆ 70,000 ವಿಮೆಯನ್ನ ಮಾಡಿಸಬಹುದು ಅಂತಕ್ಕಂತ, ಹೇಗೆ ಇಲ್ಲಿ ಎಷ್ಟು ಪ್ರತಿಶತ ಕಂತನ್ನ ಇರುತ್ತೆ, ಕಂತು ಹೇಗೆ ನಿಗದಿ ಮಾಡಿದ್ರೆ? ಕಂತು ಅಂತಂದ್ರೆ 1 ಮಾಡಿಸಬಹುದು ಇಲ್ಲ 3 ಮಾಡಿಸಬಹುದು. ಸೊ ಇದರಲ್ಲಿ ಫಲಾನುಭವಿ ಅಂತಿಗೆ ನಾವು ಸರ್ಕಾರ ನಿಗದಿಪಡಿಸಿದೆ. ಈ APL ಕಾರ್ಡ್ಗಾಯ್ತು ಅಂದ್ರೆ 50% ಫಲಾನುಭವಿ ಕೊಡಬೇಕಾಗ್ತದೆ, 50 ಸರ್ಕಾರದ ಒಂದು ವಂತಿಗೆ ಇರ್ತದೆ. BPL ಕಾರ್ಡ್ ಅಥವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಂದು ಫಲಾನುಭವಿಗಳಾಯ್ತಂದ್ರೆ ಸರ್ಕಾರ 70% ವಂತಿಕೆ ಕೊಡ್ತದೆ, ಫಲಾನುಭವಿ 30% ವಂತಿಕೆ ಕೊಟ್ಟರೆ ಸಾಕು. ಈಗ ಒಂದು ಉದಾಹರಣೆ ತೆಗೆದುಕೊಳ್ಳೋಣ, ಒಬ್ಬ ರೈತ 2 ಎಮ್ಮೆಗಳನ್ನು ಹೊಂದಿರ್ತಾನೆ, 1 ಎಮ್ಮೆ ಕಿಮ್ಮತ್ತು ಅಂದಾಜು ಮಾರ್ಕೆಟ್ ಬೆಲೆ 50,000 ಇದ್ದಾಗ 2 ಎಮ್ಮೆಗಳಂದ್ರೆ ಒಂದು ಕಿಮ್ಮತ್ತು 1,00,000 ಆಗುತ್ತೆ. ಇಲ್ಲಿ ಎಷ್ಟು ಕಂತನ್ನ ಕಟ್ಟಬೇಕಾಗತ್ತೆ ರೈತ? ಒಂದೇ ಸಾರಿ ಅವನು ಕಟ್ಟಬೇಕಾಗ್ತದೆ? ಒಂದೇ ಸಾರಿ ಎಷ್ಟಾಗುತ್ತೆ? 2% 2%, 3 ಮಾಡಿದ್ರೆ 6%. ಸೊ ಅಲ್ಲಿ ಅವನು ರೈತ 3 ಮಾಡಿಸಿದ್ರೆ ಬಹಳ ಅನುಕೂಲ. ಏನಾಗ್ತದೆ, 1 ಮಾಡೋದ್ರಾಗೆ ಅವನು ರೈತ ಮತ್ತೆ ರಿನ್ಯೂವಲ್ ಮಾಡಿಸೋದಕ್ಕೆ ಮರ್ತು ಬಿಡ್ತಾನೆ. ಆಮೇಲೆ ಅವಾಗ ನಮಗೆ ಈ ಒಂದು ಸರ್ಕಾರದ ವಂತಿಕೆ ಕೊಡೋದಕ್ಕೆ ಆಸ್ಪದ ಇರ್ತದ ಗೊತ್ತಿಲ್ಲ. ಈಗ ಮಾಡಿಸೋ ಸಮಯದಲ್ಲೇ 3 ಮಾಡಿಬಿಟ್ರೆ ಅವ್ನು 3 ನಿಶ್ಚಿಂತೆಯಾಗಿರ್ಬೋದು. ಸೊ ಯಾವುದೇ ಒಂದು ಅನಾಹುತ 3 ಏನಾದ್ರು ಹಸುವಿಗೆ ಅಥವಾ ಎಮ್ಮೆಗೆ ಸಂಭವಿಸಿದಲ್ಲಿ ಅವನಿಗೆ ಪೂರ್ತಿ ಹಣನ ನಾವು ಪಾವತಿ ಮಾಡಕ್ಕೆ ಅನುಕೂಲ ಆಗ್ತದೆ. ಹೇಗೆ ಇಲ್ಲಿ ಪದ್ಧತಿ ಹೇಗಿದೆ, ಪ್ರೊಸೀಜರ್ ಅಂತ ಹೇಳ್ತೀವಿ, ಯಾವುದೇ ಒಂದು ಯೋಜನೆಯಲ್ಲಿ ಭಾಗವಹಿಸಬೇಕಾದ್ರೆ ಕೆಲವೊಂದು ನಿರ್ದಿಷ್ಟ ಪಡಿಸಿದ ದಾಖಲಾತಿಗಳು ಬೇಕಾಗ್ತವೆ, ಪ್ರೊಸೀಜರ್ ಇರುತ್ತೆ, ಯಾವ ರೀತಿ ಇದೆ ಇಲ್ಲಿ ನೋಂದಣಿ? ಮುಖ್ಯವಾಗಿ ನಾನು ಹೇಳಿದೆ, ಒಬ್ಬ ಫಲಾನುಭವಿ ಅಥವಾ ಒಬ್ಬ ರೈತ 5 ರಾಸುಗಳ ತನ್ನಲ್ಲಿರ್ತಕ್ಕಂಥ 5 ರಾಸುಗಳನ್ನ ಅಥವಾ ವಿಮೆಗೆ ಒಳಪಡಿಸಬಹುದು. ಸೊ 1 ಅಥವಾ 3. ಸೊ ಅಲ್ಲಿ ಅವನು ಯಾವುದು ವಿಮೆಗೆ ಒಳಪಡಿಸ್ತಾನೆ, ನಮ್ಮ ಹತ್ತಿರದ ಒಂದು ಪಶುವೈದ್ಯಕೀಯ ಸಂಸ್ಥೆಗೆ ಹೋದರೆ ಅಲ್ಲಿ ನಮ್ಮ ಪಶುವೈದ್ಯರು ಇರ್ತಾರೆ. ಸೊ ಅವರು ಅದನ್ನು ನಿರ್ದಿಷ್ಟಪಡಿಸ್ತಾರೆ, ಹಸು ಎಷ್ಟು ಬೆಲೆ ಬಾಳ್ತದೆ ಏನು ಅಂತೇಳಿ. ಸೊ ಅದನ್ನ ನೋಡಿಕೊಂಡು ಒಂದು ನಾವೇನು ಪಶು ಆಧಾರ ಅಂತ ಏನು ಹೇಳ್ತೀವಿ, ಕಿವಿ ಒಲೆ ಅಳವಡಿಸ್ತಾರೆ. ಸೊ ಈ ಮುಂಚೆ ನಾವು ಎಲ್ಲ ರಾಸುಗಳಿಗೆ ಅಳವಡಿಸಿದ್ದೀವಿ, ಅದೇ ಇತ್ತು ಅಂದರೆ ಅದೇ ನಂಬರನ್ನು ನಾವು ದಾಖಲಾತಿ ಮಾಡಿ ಅದನ್ನು ದೃಢೀಕರಣ ನೀಡ್ತೀವಿ, ಆರೋಗ್ಯ ದೃಢೀಕರಣ ಪತ್ರನ. ಒಂದು ವೇಳೆ ಅದು ಕಿವಿಗೆ ಪಶು ಆಧಾರ ಇರಲಿಲ್ಲ, ಕಿವಿ ಒಲೆ ಇರಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಸಾರಿ ನಾವು ಕಿವಿ ಒಲೆ ಅಳವಡಿಸಿ ಅದನ್ನು ಆರೋಗ್ಯ ದೃಢೀಕರಣ ನೀಡ್ತೀವಿ. ಆ ಒಂದು ಆರೋಗ್ಯ ದೃಢೀಕರಣ ಜೊತೆಗೆ ಪಶುವಿನ ಮಾಲೀಕ ಏನಿರ್ತಾನೆ ಅವನು ಆ ಒಂದು ಜಾನುವಾರಿನ ಜೊತೆ ಫೋಟೋ ತೆಗೆಸ್ಕೋಬೇಕಾಗ್ತದೆ. ಸೊ ಅದು ಫೋಟೋನ ಜೊತೆಗೆ ಆರೋಗ್ಯ ದೃಢೀಕರಣ ಸೇರಿಸ್ಕೊಂಡು ಒಂದು ವೇಳೆ BPL ಫಲಾನುಭವಿ ಆಗಿತ್ತಂತಂದ್ರೆ ಅವನು 30% ವಂತಿಕೆಯನ್ನು ಆ ವೈದ್ಯರಿಗೆ ಕೊಡಬೇಕಾಗ್ತದೆ. ಒಂದು ವೇಳೆ APL ಇತ್ತಂದ್ರೆ 50% ವಂತಿಕೆಯನ್ನು ಕೊಟ್ಬಿಟ್ರೆ ಸೊ ಅದನ್ನು ಒಂದು ನಿಗದಿಪಡಿಸಿ ವಾರಕ್ಕೊಂದ್ಸರಿ ಅಥವಾ ದಿನಕ್ಕೆ ಎಷ್ಟು ಕಲೆಕ್ಟ್ ಆಗ್ತದೆ ಅದನ್ನು ನಮ್ಮ ಒಂದು ಉಪನಿರ್ದೇಶಕ ಕಚೇರಿ ಕಳಿಸ್ತಾರೆ, ಒಂದು ತಾಲೂಕು ಸಹಾಯಕ ನಿರ್ದೇಶಕರ ಮುಖಾಂತರ. ಸೊ ಅಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸರ್ಕಾರದ ವಂತಿಕೆಯನ್ನು ಸೇರಿಸಿಬಿಟ್ಟು ನಾವು ಇನ್ಸೂರೆನ್ಸ್ ಕಂಪನಿಗೆ ಆ ಒಂದು ಪಾಲಿಸಿನ ಕಳಿಸ್ತೀವಿ. ರೈತರಿಗೆ ಇಲ್ಲಿ ಏನಾದರೂ ವಿಮೆಯನ್ನು ಮಾಡಿಸಿದ್ದಕ್ಕೆ ತಾವು ದಾಖಲಾತಿಗಳನ್ನು ಕೊಡ್ತೀರಾ ರೈತರಿಗೆ? ಮುಖ್ಯವಾಗಿ ತಕ್ಷಣ ನಾವೇನು ಈ ಒಂದು ವಿಮೆಗೆ ಒಳಪಡಿಸ್ತೀವಿ, ಮುಂಚೆ ಹೇಗಿತ್ತು ಅಂತಂದರೆ ಇನ್ಸೂರೆನ್ಸ್ ಮಾಡಿದ ಮೇಲೆ 15 ಅಥವಾ 1 ಆದ ಮೇಲೆ ಸಮಯದಿಂದಲೇ ಅದು ಚಾಲ್ತಿ ಆಗ್ತಿತ್ತು ಪಾಲಿಸಿ. ಇವಾಗ ಏನಿಲ್ಲ, ಇವತ್ತು ಇನ್ಸೂರೆನ್ಸ್ ಮಾಡಿಸಿದ್ರೆ ಆ ಸಮಯದಿಂದನೇ ಚಾಲು ಆಗ್ತದೆ. ಆಮೇಲೆ ಅವನಿಗೆ ಅವನ ಹೆಸರಲ್ಲೇನೆ ಒಂದು ವಿಮೆ ಪಾಲಿಸಿ ಬರ್ತದೆ. ಸೊ ಅದನ್ನ ನಾವು ಯಾವ ರೈತನಿಗೆ ಮಾಡಿಸಿರ್ತಾನೆ ಆ ರೈತನಿಗೆ ಕೊಟ್ಬಿಡ್ತೀವಿ. ಅವನು ಅದನ್ನು ಕಾಪಾಡ್ಕೋಬೇಕು, ಒಂದ್ ವರ್ಷ ಇದ್ರೆ ಒಂದ್ ವರ್ಷ ಇಟ್ಕೋಬೇಕು, ಇಲ್ಲ ಮೂರು ವರ್ಷ ಇದ್ರೆ ಮೂರು ವರ್ಷ ಇಟ್ಕೋಬೇಕಾಗ್ತದೆ. ಯಾವುದೇ ಸಮಯದಲ್ಲಿ ಅದು ಏನಾದ್ರು ಹಸುಗೆ ಅಥವಾ ಎಮ್ಮೆಗೆ ಏನಾದ್ರು ಮರಣ ಹೊಂದಿದಲ್ಲಿ ತಕ್ಷಣ ಅವನು ವಿಮೆ ಕಂಪನಿಗೆ ಯಾರು ತಿಳಿಸ್ಬೇಕು, ಇಲ್ಲ ನಮ್ಮ ವೈದ್ಯರಿಗೆ ತಿಳಿಸಿದ್ರೆ ತಕ್ಷಣ ಅದನ್ನ ಮರಣೋತ್ತರ ಪರೀಕ್ಷೆ ಮಾಡಿ ನಾವು ವಿಮೆ ಕಂಪನಿಗೆ ಮುಖಾಂತರ ಅವನಿಗೆ ಬರ್ತಕ್ಕಂಥ ಪರಿಹಾರನ ನೇರವಾಗಿ ಅವನ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಕ್ಕೆ ಅನುಕೂಲ ಆಗ್ತದೆ. ಹೇಗೆ ಇದು ಇಲ್ಲಿ ಏನಾದರೂ ಪ್ರಾಣಿಗಳು ಸತ್ರೆ ಅಂತ ಹೇಳಿರ್ತಾವೆ, ಬೇರೆ ಬೇರೆ ಸಂದರ್ಭಗಳು ಬರ್ತವೆ, ಇದಕ್ಕೆ ಏನಾದರೂ ಇಂತಹ ಸಂದರ್ಭದಲ್ಲಿ ಸತ್ರೆ ಮಾತ್ರ ವಿಮೆ ಬರತ್ತಂತಕ್ಕಂಥ ಯಾವುದೇ ಕಾರಣಕ್ಕೆ ಇರ್ಬೋದು, ಯಾವುದೇ ಒಂದು ಅಪಘಾತದಲ್ಲಿ ಸಿಡಿಲು ಬಡ ಸಾಯ್ತವೆ, ಅಪಘಾತ ಆಗಿ ಸಾಯ್ತಿರ್ತವೆ, ಅಥವಾ ಎಲ್ಲೋ ನೀರಿನಲ್ಲಿ ಕೊಚ್ಕೊಂಡು ಹೋಗಿ ಆಗ್ತದೆ, ಇಲ್ಲದ್ರೆ ವಿದ್ಯುತ್ ಶಾಖದಿಂದ ಇದಾಗಬಹುದು, ಅಥವಾ ಯಾವುದೋ ಒಂದು ರೋಗದಿಂದ ಇದಾಗಬಹುದು, ಅಥವಾ ಮನೆಯಲ್ಲಿ ಕಟ್ಟಿದಾಗ ರಾತ್ರಿ ಸತ್ತು ಬಿಟ್ಟಿರ್ತಾವೆ. ಏನಾಗ್ತದೆ ಇಂತಹ ನಿರ್ದಿಷ್ಟವಾಗಿ ಅಂತ ಏನಿಲ್ಲ, ಯಾವುದೇ ಪ್ರಮಾಣದಲ್ಲಿ ಮರಣ ಹೊಂದಿದ್ರೆ ಅವನಿಗೆ ನಾವು ಪರಿಹಾರ ಕೊಡೋದಕ್ಕೆ ಅವಕಾಶ ಇದೆ. ಈಗ ಮತ್ತೆ ಮೂರು ವರ್ಷದವರೆಗೆ ರೈತರು ಮಾಡಿಸಬಹುದು ಅಂತ ಅಂದ್ರೆ ಹೇಳಿದಿರ್ತಾವು, ಮೂರು ವರ್ಷ ಆದ್ಮೇಲೆ ಮತ್ತೆ ರಿನಿವಲ್ ಮಾಡಿಸ್ಬೇಕ ಪಾಲಿಸಿಯನ್ನು ಹೇಗೆ ಮಾಡಿಸಿದ್ರೆ ಅನುಕೂಲ? ಅವನು ರೈತ ಒಂದ್ ವೇಳೆ ಇದು ಇತ್ತು ಅಂದ್ರೆ ಮುಂದುವರಿಸಬಹುದು, ಅದನ್ನು ಮುಂದುವರಿಸಬಹುದು. ಅದೇ ಒಂದು ಆರೋಗ್ಯ ದೃಢೀಕರಣದ ಜೊತೆಗೆ ಕಿವಿ ಒಲೆ ಇರ್ತದೆ, ಮತ್ತೆ ಅವನು ರಿನಿವಲ್ ಅಮೌಂಟ್ ಕಟ್ಬಿಟ್ಟು ಮುಂದುವರಿಸಬಹುದು. ಏನ್ ಸಮಸ್ಯೆ ಇದು ಯೋಜನೆ ಐತೆ ಹೇಳಿದಿರ್ತಾವು, ಪ್ರಾಣಿಗೆ ಜೀವ ವಿಮೆ ಮಾಡಿಸ್ತಕ್ಕಂಥ ಯೋಜನೆ ಬಹಳಷ್ಟು ಮಂದಿಗೆ ಹಳ್ಳಿಯಲ್ಲಿ ಗೊತ್ತಿಲ್ಲ. ಇದ್ರ ಬಗ್ಗೆ ಹೇಗೆ ಮಾಡಿಸೋದು, ಎಲ್ಲಿ ತುಂಬೋದು, ಹೇಗೆ ಪದ್ಧತಿ ಅಂತ? ಯಾಕಂದ್ರೆ ಈಗ ರೈತರು ಸುಮಾರು 100,000 80,000 90,000 ಎಮ್ಮೆ ಒಂದು ಒಳ್ಳೊಳ್ಳೆ ಎಮ್ಮೆಗಳನ್ನು ತಂದಿರ್ತಾರೆ ತಳಿಗಳನ್ನ, ಆಕಳುಗಳು ಜರ್ಸಿ ಆಕಳಂದ್ರೆ ಕನಿಷ್ಠ ಈಗ 50-60,000 ಇದಾವೆ. ಇಲ್ಲಿ ಸಾಕಷ್ಟು ಹಾನಿ ಆಗೋದುಂಟು ಸತ್ತಾಗೆಲ್ಲ, ಇದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ರೈತರಿಗೆ. ಹೇಗೆ ಇದನ್ನ ಯೋಜನೆ ಲಾಭ ಪಡಿಬೇಕಂತ ಹೇಳ್ತಾರೆ ರೈತರಿಗೆ? ಈಗ ಈ ಒಂದು ಕಾರ್ಯಕ್ರಮನ ನಾವು July 10 ಒಂದು ಆಂದೋಲನದ ರೂಪದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಈ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದೀವಿ ಜುಲೈ 10 ವರೆಗೂ. ಸೊ ಈ ಒಂದು ಯೋಜನೆ ಸಲುವಾಗಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಪ್ರತಿ ಗ್ರಾಮಕ್ಕೆ ತೆರಳಿ ಅಲ್ಲಿ ಲಭ್ಯ ಇರತಕ್ಕಂತ ಒಂದು ಜಾನುವಾರುಗಳಿಗೆ ರೈತರಿಗೆ ಮನವೊಲಿಸಿ ಈ ತರ ಈ ಒಂದು ಯೋಜನೆ ಬಂದಿದೆ, ನೀವು ವಿಮೆ ಮಾಡಿಸ್ಕೊಳ್ರಿ, ಯಾಕಂದ್ರೆ ಏನಾರ ಅನಾಹುತ ಆಯ್ತು ಅಂದ್ರೆ ಯಾವುದು ಪರಿಹಾರ ಸಿಗೋದಲ್ಲ ನಿಮಗೆ, ಈ ತರ ಕನ್ವಿನ್ಸ್ ಮಾಡಿದ್ಮೇಲೆ ರೈತರು ಒಪ್ಪಿಕೊಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು 10ನೇ ತಾರೀಕುವರೆಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ನಮಗೆ ಒಂದು ವಿಮೆ ಮಾಡೋಕೆ ಅವಕಾಶ ಇದೆ. ಈ ಒಂದು ಯೋಜನೆಯನ್ನ ಒಂದು ಎಲ್ಲ ರೈತರು ಪಡಿಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಅಂದ್ರೆ ತಾಲೂಕಾ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ನಿಮ್ಮ ಪಶು ಆಸ್ಪತ್ರೆಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಗತ್ತೆ, ಅಲ್ಲೇ ನೋಂದಣಿಯನ್ನ ಮಾಡ್ಕೋಬಹುದು, ನೋಂದಣಿ ಮಾಡ್ಕೋಬೇಕು, ಹೋಗಬೇಕಾಗಿಲ್ಲ. ಯಾವುದೇ ಒಂದು ಮಧ್ಯವರ್ತಿಗಳ ಒಂದು ಕೇಳೋ ಅವಶ್ಯಕತೆ ಇಲ್ಲ, ನೇರವಾಗಿ ನಮ್ಮ ಒಂದು ಸಂಸ್ಥೆಗೆ ಹೋಗಿ ಅಲ್ಲಿರ್ತಕ್ಕಂತ ಅಧಿಕಾರಿ ಸಿಬ್ಬಂದಿಗಳನ್ನ ಭೇಟಿ ಆದ್ರೆ ಸಾಕು, ಈ ಒಂದು ಕಾರ್ಯಕ್ರಮನ ನಾವು ಅನುಷ್ಠಾನಗೊಳಿಸಬಹುದು. ಅಂದ್ರೆ ಆಕಳು ಮತ್ತು ಎಮ್ಮೆ ಸಾಕಾಣಿಕೆದಾರಿಗೆ ಮಾತ್ರ ಬರುತ್ತೆ, ಎತ್ತು ಹೋರಿಗಳಿಗೆ ಸದ್ಯಕ್ಕೆ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ಕುರಿ ಮಾಡು ಮತ್ತು ಹಂದಿಗಳು ಅಥವಾ ಎತ್ತುಗಳಿಗೂ ಸಹ ನಾವು ಅಳವಡಿಸ್ಕೋಬಹುದು. ಇನ್ನೊಂದು ಮಾಹಿತಿ ಹೇಳಕ್ ಇಷ್ಟಪಡ್ತೀನಿ, ಯಾವುದೇ ಒಂದು ಕಾರಣಕ್ಕೆ ಈ ಒಂದು ರಾಸುಗಳ ವಿಮೆ ಒಳಪಟ್ಟಂತ ರಾಸುಗಳು ಮರಣ ಹೊಂದಿದಲ್ಲಿ ತಕ್ಷಣನೇ ಅವರು ನಮ್ಮ ಒಂದು ಇಲಾಖೆಗೆ ಮತ್ತು ವಿಮಾ ಕಂಪನಿಗೆ ತಿಳಿಸಬೇಕಾಗ್ತದೆ. ಇಲಾಖೆ ಅಂದ್ರೆ ನಿಮ್ಮ ಇಲಾಖೆಗೆ ಬಂದು ಮಾಹಿತಿ ಕೊಡಬೇಕು, ಮರಣೋತ್ತರ ಪರೀಕ್ಷೆ ಮಾಡಿ ನಾವು ವರದಿ ಸಲ್ಲಿಸಬೇಕಾಗ್ತದೆ. ಅಂದ್ರೆ ರೈಟಿಂಗ್ ದಲ್ಲೇ ಕೊಡಬೇಕು, ಅದನ್ನ ಬರವಣಿಗೆ ಬಂದು ಹೇಳಿದ್ರೆ ಸಾಕು, ಇಲ್ಲ ಬರವಣಿಗೆ ಕೊಟ್ಟರು ನಡೀತದೆ. ಆಮೇಲೆ ಇನ್ನೊಂದು ರೈತರು ಜಾಗೃತಿ ವಹಿಸೋದು ಏನಂದ್ರೆ ಕಿವಿ ಓಲೆ ಅಳವಡಿಸಿರೋದು ಅದು ಯಾವ ಕಾರಣಕ್ಕೂ ಬಿದ್ದೋಗಬಾರದು, ಕಿವಿ ಓಲೆ ಇರಬೇಕು, ಇರಲೇಬೇಕು. ಸೊ ಅದು ಇದ್ರೇನೆ ಮಾತ್ರ ನಮಗೆ ಇನ್ಸೂರೆನ್ಸ್ ಕ್ಲೇಮ್ ಮಾಡಕ್ಕೆ ಆಸ್ಪದ ಆಗ್ತದೆ. ಯಾವುದೇ ಕಾರಣಕ್ಕೂ ಅದು ಬಿದ್ದೋಗೋದಲ್ಲ. ಈಗ ಮುಂಚೆ ಆಗ್ತಕ್ಕಂತ ಒಂದು ಕಿವಿ ಓಲೆ ಬೀಳ್ತಾ ಇತ್ತು, ಇದಾಗ್ತಾ ಇತ್ತು, ಈಗೇನು ಪಶು ಆಧಾರ ಅಂತ ಏನ್ ಬಂದಿದೆ ನಮ್ಮಲ್ಲಿ ಇರ್ತಕ್ಕಂಥದ್ದು, ಅದು ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಏನಾದ್ರು ಅದು ಬಿದ್ದೋಯ್ತು, ಅದು ಇರಲೇ ಇಲ್ಲ ಕಿವಿ ಅಲ್ಲ ಅಂದ್ರೆ ತಕ್ಷಣನೇ ವೈದ್ಯರಿಗೆ ತಿಳಿಸಿ ಮತ್ತೆ ಇನ್ನೊಂದು ನಂಬರ್ನ ಅದನ್ನ ಅಳವಡಿಸಬೇಕಾಗ್ತದೆ ನಾವು. ಸೊ ಅಳವಡಿಸಿ ಅದನ್ನ ವಿಮಾ ಕಂಪನಿಗೆ ನಾವು ತಿಳಿಸಿದಾಗ ಮಾತ್ರ ಅದು ಪಾಲಿಸಿ ರೆಗ್ಯುಲರ್ ಇರ್ತದೆ. ಇದು ಯಾವುದೇ ಕಾರಣಕ್ಕೆ ರೈತನ ಒಂದು ನಿಷ್ಕಾಳಜಿಯಿಂದ ಅದು ಕಿವಿ ಓಲೆ ಬಿದ್ದೋಗಿತ್ತು, ಅದೇ ಸಮಯದಲ್ಲಿ ಸಾವು ಸಂಭವಿಸ್ತದೆ, ಸೊ ಅವಾಗ ನಾವು ಏನು ಮಾಡೋಕ್ಕಾಗಲ್ಲ. ಸೊ ಈ ಒಂದು ವಿಚಾರದಲ್ಲಿ ರೈತರು ದಯವಿಟ್ಟು ಕಾಳಜಿ ವಹಿಸಬೇಕು. ಸೊ ಯಾವುದೇ ಕಾರಣಕ್ಕೂ ಕಿವಿ ಓಲೆ ಇದೇ ಇರೋ ಹಾಗೆ ಅವ್ರು ನೋಡ್ಕೋಬೇಕು. ಅಂದ್ರೆ ಕಿವಿ ಓಲೆ ಇಲ್ಲಪ್ಪ ಅಂದ್ರೆ ಕಿವಿ ಓಲೆ ಹಾಕಿ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸ್ತಾರೆ, ರಿನಿವಲ್ ಮಾಡಬಹುದು, ರಿನಿವಲ್ ಹೊಸ ಕಿವಿ ಓಲೆ ನಂಬರ್ ನಾವು ಸೇರ್ಪಡೆ ಮಾಡಿ ಮತ್ತೆ ರಿನಿವಲ್ ಮಾಡಬಹುದು. ಅಂದ್ರೆ July 10 ಇದು ನಮ್ಮ ಜಿಲ್ಲೆಯಲ್ಲಿ ಒಂಥರ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಡೀತಾ ಇದೆ. ಇದಕ್ಕೆ ಸುಮಾರು 36 ಲಕ್ಷ ನಮಗೆ ನಮ್ಮ ಜಿಲ್ಲೆಗೆ ಒಂದು ಅನುದಾನ ಕೊಟ್ಟಿದ್ದಾರೆ. ಸುಮಾರು 1,927 ರಾಸುಗಳಿಗೆ ನಾವು ಮಾಡಬೇಕಾಗಿದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮಲ್ಲಿ ರಾಸುಗಳು ಲಭ್ಯತೆ ಇದ್ದು ರೈತರು ಮುಂದೆ ಬಂದ್ರೆ ಇನ್ನು ನಾವು ಹೆಚ್ಚಿನ ಒಂದು ಅನುದಾನ ನಮ್ಮ ಜಿಲ್ಲಾ ರಾಜ್ಯ ಮಟ್ಟದಿಂದ ನಾವು ತೆಗೆದುಕೊಳ್ಬಹುದು. ಸಾಧ್ಯ ಆದಷ್ಟು ನಮ್ಮ ಒಂದು ರೈತರು ಈ ಒಂದು ಯೋಜನೆಯನ್ನು ಅಳವಡಿಸಿಕೊಂಡು ತಮಗೆ ಜಾನುವಾರುಗಳಿಗೆ ಆಗತಕ್ಕಂತ ನಷ್ಟನ ತಪ್ಪಿಸೋಕೆ ಒಂದು ಅವಕಾಶ ಸಿಕ್ಕಿದೆ. ದಯವಿಟ್ಟು ಈ ಒಂದು ಜಾನುವಾರು ವಿಮೆಯನ್ನು ಮಾಡಿಕೊಳ್ಳೋದಕ್ಕೆ ನಾನು ಇಲಾಖೆ ಪರವಾಗಿ ಎಲ್ಲ ರೈತರನ್ನ ಕೇಳ್ಕೊಳ್ತೀನಿ. ಒಳ್ಳೆಯದು ಡಾಕ್ಟರ್ ಪಾಟೀಲ್ರೇ. ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಲ್ಲಿ ಜಾನುವಾರುಗಳಿಗೆ ವಿಮೆ ಮಾಡಿಸ್ತಕ್ಕಂಥ ಒಂದು ಸೌಲಭ್ಯ ಯಾವ ರೀತಿ ಇದೆ, ಹೇಗೆ ಇದ್ರ ಉಪಯೋಗವನ್ನು ಪಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಜಾನುವಾರು ಸಾಕಾಣಿಕೆದಾರರು ವಿಶೇಷವಾಗಿ ಎಮ್ಮೆ ಮತ್ತು ಆಕಳುಗಳಿಗೆ ವಿಮೆಯನ್ನು ಮಾಡಿಸ್ಲಿಕ್ಕೆ ಸರ್ಕಾರ ಅನುದಾನ ಕೊಡ್ತಾ ಇದೆ. ರೈತರು ತಮ್ಮ ಸಮೀಪದಲ್ಲಿರತಕ್ಕಂಥ ಪಶುವೈದ್ಯ ಸೇವಾ ಇಲಾಖೆಯ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಯಾರ್ಯಾರು ಎಮ್ಮೆ ಮತ್ತು ಆಕಳುಗಳನ್ನು ಸಾಕಾಣಿಕೆ ಮಾಡಿದ್ದಾರೆ ಅವರು ಖಂಡಿತ ಈ ಒಂದು ವಿಮೆಯನ್ನು ಮಾಡಿಸಿ ಇದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಡೋದಕ್ಕೆ ನಮ್ಮ ಕೇಳುಗರ ಪರವಾಗಿ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ ಎಮ್ಮೆ ಮತ್ತು ಆಕಳುಗಳಿಗೆ ವಿಮಾ ಯೋಜನೆ ಕುರಿತು ರಾಯಚೂರು ಪಶು ವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಭಾರತ್. ಬನ್ನಿ ರೈತ ಬಂಧುವರೇ, ಈಗೊಂದು ವಾಣಿಜ್ಯ ಪ್ರಕಟಣೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೇ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ್ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ರೈತ ಬಂಧುವರು, ಈಗ ಕೇಳೋಣ ಲಿಂಗಸೂರು ತಾಲೂಕಿನ ಲೆಕ್ಕಿಹಾಳ ಗ್ರಾಮದ ವಿರೂಪಾಕ್ಷಪ್ಪ ಅವರ ಕೃಷಿ ಅನುಭವಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ವಿರೂಪಾಕ್ಷಪ್ಪ ಹಂದ್ರಾಳ ಅಂತೇಳಿ, ಇವರು ಲಿಂಗಸೂರು ತಾಲೂಕಿನ ಮುದುಗಲು ಹೋಬಳಿಯ ಲೆಕ್ಕಿಹಾಳ ಗ್ರಾಮದ ಹಿರಿಯ ರೈತರು, ದೊಡ್ಡ ರೈತರು. ಸಾಕಷ್ಟು ಕೃಷಿ ಅನುಭವಗಳನ್ನು ಅವರು ನೋಡಿದ್ದಾರೆ. ಸುಮಾರು ವರ್ಷಗಳಿಂದ ಕೃಷಿಯಲ್ಲಿ ಬದುಕನ್ನು ಕಂಡಿದ್ದವರು. ಸಾಂಪ್ರದಾಯಿಕ ಕೃಷಿಯಿಂದ ಈ ವೈಜ್ಞಾನಿಕ ಕೃಷಿ, ಯಂತ್ರೋಪಕರಣಗಳ ಕೃಷಿ, ಸುಧಾರಿತ ಕೃಷಿಗಳನ್ನು ಕಂಡಂತಹ ವಿರೂಪಾಕ್ಷಪ್ಪ ಹಂದ್ರಾಳ ಅವರು ತಮ್ಮ ವಿಚಾರಗಳನ್ನು ನಮ್ಮ ಕೇಳುಗ ಎಲ್ಲ ರೈತ ಬಾಂಧವರ ಜೊತೆ ಹಂಚಿಕೊಳ್ತಿದ್ದಾರೆ. ವಿರೂಪಾಕ್ಷಪ್ಪ ಹಂದ್ರಾಳ ಅವರೇ, ನಿಮಗೆ ವಯಸ್ಸು ಎಷ್ಟು ಅಂದಾಜು? ನನಗೆ 63 ವಯಸ್ಸು. 63. ನಿಮ್ಮ ವಿದ್ಯಾಭ್ಯಾಸ? SSLC. ಯಾವ ವರ್ಷದಲ್ಲಿ SSLC ಮುಗಿಸಿದ್ರಿ ಕೊಡ್ರೆ? 1976. ನಮ್ಮ ಒಂದು ಅವಶೇಷನೆ ಭೂಮಿ ಮೇಲೆ ಕಾಲಿಟ್ಟಿದ್ದಿಲ್ಲ. ಆ ಒಂದು ಸಮಯದಲ್ಲಿ SSLC ಅಲ್ಲಿ ಓದಿದ್ರಿ. ಯಾಕೆ ರೀ ಆ ಸಮಯದಲ್ಲಿ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಒತ್ತಿತ್ತು, ಯಾಕೆ ನಿಮ್ಮ ಮುಂದುವರಿಲಿಲ್ಲ? ಅದು ನಮ್ಮ ಮನೆಯಲ್ಲಿ ಏನು ಸಮಸ್ಯೆ ಆಗಿತ್ತಂದ್ರೆ, ನಾನು ಒಬ್ಬನೇ ಮಗ, ನಮ್ಮ ತಾಯಿ ಒಬ್ಬರ, ನಮ್ಮ ತಂದೆ ನಾನು 5ನೇ ಕ್ಲಾಸ್ ಹೋದಾಗ ತಿರ್ಗಿ ಇದ್ರು. ನಮ್ಮದು ಒಕ್ಕಲ್ತನ ಮೆಂತಾನ, ಒಕ್ಕಲ್ತನ ನೋಡ್ಕೊಳೋರು ಯಾರು ಇಲ್ದಕ್ಕನ SSLC ಬಿಟ್ಟು ನಾವು ಒಕ್ಕಲ್ತನ ಮಾಡಕ್ ನಿಂತು. ನೋಡ್ರಿ, ಈಗ ಆ ಕಾಲಕ್ಕೆ SSLC ಮಾಡಿದ್ರಪ್ಪ ಅಂತಂದ್ರೆ ಅದು PG ಸಮ, ಅದು ಒಂದು ಸ್ನಾತಕೋತ್ತರ ಪದವಿಗೆ ಸಮನಾದಂತ ಒಂದು ವಿದ್ಯೆ SSLC. 1970, 1980, 1960 ಒಂದು ದಶಕದಲ್ಲಿ ನಿಮಗೆ ಆ ಒಂದು ಸಮಯದಲ್ಲಿ ಸರ್ಕಾರಿ ನೌಕರಿ ಸೇರ್ಕೋಬೇಕು, ಏನೋ ಅವಕಾಶಗಳು, ಆಫರ್ಗಳು ಬಂದ್ವ? ನಾವು 9ನೇ ಕ್ಲಾಸ್ಗೆ ನಮ್ಮ ತಾಯಿ ಬಿಡ್ಸಕ್ಕಿತ್ತಿದ್ರು. ನಮ್ಮಲ್ಲಿ ಕ್ಲಾಸ್ ಟೀಚರ್ BM ಪಾಟೀಲ್ ಅಂತ ಹೇಳಿ ಇದ್ರು, ನೀನು ವಾರದಾಗ 2 ಸಲ ಬಾರಪ್ಪ ಬಂದು SSLC ಒಂದು ಮುಗಿಸ್ಕೊಂಬಿಡು ಅಂದರು. ಆ SSLC ಮುಗಿಸೋದಕ್ಕೆ ನಮಗೆ ಮುಂದಿನ ಯಾವ ಅವಕಾಶಕ್ಕೆ ಹೋಗಲಿಲ್ಲ. ನಮ್ಮ ಜೊತೆಗೆ ಓದಿದ್ದರು ಒಬ್ಬರು MBBS ಮುಗಿಸಿ ಡಾಕ್ಟರ್ ಆಗಿ DHO ಆಗಿ ರಿಟೈರ್ಡ್ ಆದರು. ಇನ್ನೂ ಒಬ್ಬರು KEB ಒಳಗೆ ಸೇರ್ಕೊಂಡು ಅವರು AW ಆಗಿ ರಿಟೈರ್ಡ್ ಆದರು. ನಾವು ಆವಾಗ ಆ ಟೈಮ್ ಬಿಟ್ಟು ಒಕ್ಕಲ್ತನಕ್ಕೆ ನಿಂತೀವಿ, ಒಕ್ಕಲ್ತನ ಮಾಡ್ಕೊಂಡು ಚೀನ ಮಾಡಿಕೊಂಡು ಮನೇಲಿ ಯಾರು ಮಾಡ್ತಿರ್ಲಿಲ್ಲ. ನೋಡಿದಾಗ ಈಗ ನಾವು ಎತ್ತರಕ್ಕೆ ಮೇಲೆ ಬೆಳೆದು ಬಿಟ್ಟಿವಿ, ಸಮಯ ಎಲ್ಲ ಸರಿದು ಬಿಟ್ಟಿದೆ. ಹಿಂದೆ ನೋಡಿದಾಗ ನಾನು ಚೆನ್ನಾಗಿದ್ದೀನಿ ಅಂತ ಅನ್ಸತ್ತೆ ಕೊಡ್ರೆ? ಇಲ್ಲ, ನನಗದು ವಿದ್ಯಾಭ್ಯಾಸ ಕಲಿತು ಮುಂದಳ ಇದಕ್ಕೆ ಹೋಗೋದೇ ಬೇರೆ, ನಾವು ಇದನ್ನೇ ಒಕ್ಕಲ್ತನದಾಗ ಮಾಡ್ಕೊಂತ ಕುಂದ್ರದೇ ಬೇರೆ. ಒಕ್ಕಲ್ತನ ಇಂದಳ ಕಾಲದಾಗ ಚಲೋ ಇತ್ತು. ಯಾವಾಗಿತ್ತು? 1970 ಮುಂಚೆ ಚಲೋ ಇತ್ತು. ಹೆಂಗೆ ಚಲೋ ಇತ್ತು ಅಂದರೆ ಎಲ್ಲರೂ ಒಕ್ಕಲ್ತನ ಮಾಡ್ಕೊಂತ ಎಲ್ಲರೂ ಅಲ್ಲೇ ಕುಂತಿರ್ತಿದ್ವಿ, ಅದೇ ಪ್ರಧಾನ ಇತ್ತು, ಅದನ್ನೇ ದುಡ್ದು ಬದುಕ್ತಿದ್ವಿ. ಈಗ ಹಂಗಿಲ್ಲ, ಯಾವನೇ ಒಂದು ಕೈ ಉದ್ಯೋಗ ಮಾಡ್ಕೊಂತ ಚಲೋ ಹಾಕೋಣ, ನಾವು ಒಕ್ಕಲ್ತನದಾಗಿದ್ದಾರೆ ಹಿಂದುಳಕೈತೀವಿ. ಹಂಗಾಗಿ ಈಗ ಒಕ್ಕಲ್ತನ ಮಾಡೋರಿಗೆ ಸುದ ನಮಗೆ ಬೇಸರ ಆಗೈತೈತಿ. ಅವಾಗ 100 ಚೀಲ ಬೆಳೆದ್ ಬಂದ್ರೆ ಭಾರಿ ಶ್ರೀಮಂತರವ್ರು ಅಂತಿದ್ರು. ಈ 100 ಚೀಲ ಬೆಳೆದ್ರೆ ಕಿಮ್ಮತ್ತಿಲ್ಲ, 500 ಚೀಲ ಬೆಳೆದ್ರೆ ಕಿಮ್ಮತ್ತಿಲ್ಲ. ಒಬ್ಬ ಒಂದು ಕೈಗಾರಿಕೆ ಏನೋ ಉದ್ಯೋಗ ಮಾಡ್ಕೊಂಡು ಹೋದ ಕಾರ್ ತಗೊಂಡು ಅಡ್ಡಾಡ್ತಾನೆ. ಒಕ್ಕಲ್ತನದಾಗಿದ್ದವ್ ಇವತ್ತಿಗೆ ಸೈಕಲ್ ಕಿಲೋಮೀಟರ್ ತರಕಾಗಿಲ್ಲ. ಹಿಂಗಾಗಿ ಅದು ವ್ಯತ್ಯಾಸ ಅನ್ಸಕ್ಕೆ ಏನು ವ್ಯತ್ಯಾಸ ಸರ್ ಹೀಗೆಲ್ಲ ಒಂದು ಅವಾಂತರಗಳಿಗೆ ಕಾರಣ ಏನಂತ ಹೇಳ್ತೀರಿ ತಾವು ದೊಡ್ಡ ರೈತರಾಗಿ ಇಷ್ಟೆಲ್ಲ ಕೃಷಿ ಬದುಕನ್ನ ಕಂಡೋರು ನಿಮ್ಗೆ ಏನು ಅನಿಸುತ್ತೆ? ಈಗ ಅದು ಏನಾಗೈತೆ ಅಂದ್ರೆ ಉದ್ಯೋಗಿಕವಾಗಿ ಯಾರ ತಮ್ಮ ತಮ್ಮ ಬುದ್ಧಿಮಟ್ಟದಿಂದ ಮಾಡ್ಕೊಂತ ಹೋದರೂ ಚಲೋ ಹಾಕ್ಯಂತ ಹೋಗ್ಬಿಟ್ಟಾರ. ನಾವು ಒಕ್ಕಲ್ತನನ ಏನು ಮಾಡ್ಕೊಂತ ಕುಂತೀವಿ, ಇವು ನಮ್ಮಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲ, ಇದು ಪ್ರಕೃತಿ ವಿಕೋಪಗಳಾಕವ. ಮತ್ತು ಆನಂತರ ನಮಗೆ ಸರಿಯಾದ ಮಟ್ಟದ ಬೀಜಗಳು, ನಾವು ಕೇಳಿದ ಬೀಜಗಳು ಈ ರೈತ ಸಂಪರ್ಕ ಕೇಂದ್ರದಾಗ ಸಿಗಲ್ಲ. ಹೊರಗಡೆ ತರಬೇಕು, ಹೊರಗಡೆ ತರ್ಬೇಕಾದ್ರೆ ಒಂದಕ್ಕೆ ಎರಡು ರೇಟ್ ಕೊಟ್ಟು ತರಬೇಕು. ಆನಂತರ ಪ್ರಕೃತಿ ವಿಕೋಪಗಳು ಬಂದು ಒಮ್ಮೆಮ್ಮೆ ನಾವು ಬಿತ್ತಿದ್ದು ಫೇಲ್ ಆಗಿಬಿಡ್ತೀವಿ. ಏ ಈ ವರ್ಷ ಫೇಲ್ ಆಗ್ಯಾವಂತ ಬಿಟ್ಟಿರ್ತೀವಿ, ಮುಂದ ವರ್ಷಕ್ಕೆ ಯಾರೋ ಸ್ವಲ್ಪ ಇತ್ತಿರ್ತಾರೆ ಅವ್ರು ಚಲೋ ಆಗಿಬಿಟ್ಟಿರ್ತಾರೆ. ಇದು ಸುಧಾರಿಸ್ಕೊಳ್ಳಂತ ಗಾಯ ಇದನ್ನು ಈ ಒಕ್ಕಲ್ತನ ಹಂಗೆ ಪುಸ್ತಕದಾಗ ಚಲೋ ಐತ್ರಿ ಒಕ್ಕಲ್ತನ. ಪ್ರಾಕ್ಟಿಕಲ್ ಆಗಿ ಮಾಡಿದವ್ರಿಗೆ ಯಾರಿಗೆ ಚಲೋ ಇಲ್ಲ. ಒಂದು ನಿನ್ನೊಂದು ಬೇನಾಮಿ ದುಡ್ಡು ಇದ್ದವ್ರು ಒಕ್ಕಲ್ತನ ಚಂದ ತೋರಿಸ್ತಾರೆ. ಇಲ್ಲ ಒಂದ್ ಗಾದೆ ಇದೆ ಗೌಡ್ರೆ, 70 ಎಕರೆ ಭೂಮಿ ಇದ್ದನು 70 ಕೂಳಿಲ್ಲ ಅಂತ ಹೇಳ್ಬಿಟ್ಟು. ಅಂತಂದ್ರೆ ಮಾಡಿರ್ಬೇಕು ಆ ಒಂದು ವ್ಯವಸ್ಥೆ ನಷ್ಟದಲ್ಲಿನೇ ಇದೀವಿ ಅಂತ ಹೇಳ್ಬಿಟ್ಟು ಅದು ನಮ್ಗೆ ಅನ್ಸುತ್ತೆ. ಇಲ್ಲ ಅದು ಅದನ್ನ ನೋಡಿದ್ರಿ ಒಕ್ಕಲ್ತನ ಮಾಡೋದ್ರಿಂದ ಎಷ್ಟು ಟಾರ್ಚರ್ ಐತೆ ಅಂದ್ರೆ ಮುಂಜಾನೆ ಎದ್ದು ಇವತ್ತು ಆಳು ಬೇಕಾಗಿರ್ತ ಅವ್ನು ಬರೋನ್ ಕೈ ಕೊಟ್ಬಿಟ್ಟಿರ್ತಾನೆ ಬರಗಲ್ಲ. ಮತ್ತೆ ಈಗ 4 ಕಾಳು ಮಾಡೋದು ಒಬ್ಬನ ಮಾಡೋಕ್ಕಾಗಲ್ಲ. ಅದು ಅದು ಮೊದಲೇ ಟಾರ್ಚರ್. ಅವಾಗಿನ ಕೆಲಸ ಅವಾಗೇ ಮಾಡ್ಬೇಕು, ಅವಾಗೇ ಮಾಡ್ಬೇಕು ಒಕ್ಕಲ್ತನ. ಇವತ್ತು ನಾವು ಎಡಿಬಡಿ ಬಿಟ್ಟಿವಿ, ರಾತ್ರಿ ಮಳೆ ಆಗ್ತಂದ್ರೆ ಅವೆಲ್ಲ ಬೀಳ್ಬಿಡುತ್ತೆ. ಇವತ್ತೇ ಮಾಡ್ಬೇಕು ಅದು ಅವಲ ಕೈ ಸಿಗಂಗಿಲ್ಲ ಆಮೇಲೆ. ಅದು ಮತ್ತೆ ಒಂದು 8 ದಿವಸ ಮಳೆ ಎತ್ಕೊಂಡ್ ಬಿಡ್ತೀವಿ ಅಂದ್ರೆ ಬೆಳೆ ಕಸ ಏಕಾಗಿ ಅದು ನಮಗೆ ಬಿತ್ತಿದ್ದನ್ನು ಲಾಸ್ ಆಗಿ ಹೋಗುತ್ತೆ. ಹಿಂಗಾಗಿ ಅತೀ ಜಾಗೃತರಾಗಿ ಯಾರು ಒಕ್ಕಲ್ತನ ಮಾಡ್ತಾರೆ ಅವರು ಸ್ವಲ್ಪ ಪರವಾಗಿಲ್ಲ. ನಾವು ಇವಲ್ಲಿ ಬಿಡು ನಾಳೆಗೆ ನೋಡೋಣ ಬಿಡು ಅಂತ ಯಾರು ಬಿಟ್ಟಾರೆ ಫೇಲ್ ಹಾಕ್ಯಂತಾನು ಹೋಗ್ಯಾರವನ ಯಾರು ಚಲೋ ಆಗಿಲ್ಲ ನೋಡ್ರಿ. ಆನಂತರ ಇದ್ರೊಳಗೆ ಈ ಒಕ್ಕಲ್ತನದಾಗ ಹೆಂಗೈತೆ ಅಂದ್ರೆ ನಾವು ಒಕ್ಕಲ್ತನ ಮಾಡ್ಬೇಕನ್ನಂಗಿತ್ತಂದ್ರೆ ಕರೆಕ್ಟ್ ಅದನ್ನ ಒಂದ ಮಾಡ್ಬೇಕು. ನಾವು ರಾಜ ಚುರುಮುರಿ ಮಾಡಬೇಕು, ಮಾಡಬಾರ್ದು. ರಾಜಕಾರಣ ಮಾಡ್ತೀವಿ, ಊರಿರತನ ಮಾಡ್ತೀವಿ, ಲಗ್ನ ಮಾಡ್ತೀವಿ, ಮುಹೂರ್ತ ಮಾಡ್ತೀವಿ, ಯಾರ್ದೋ ಬುದ್ಧಿವಂತಿಗಿರಿ ಮಾಡ್ತೀವಿ ಅಂತ ಅಡ್ಡಾಡಿದ್ವಿ ಅಂದ್ರೆ ಇಲ್ಲಿ ಒಕ್ಕಲ್ತನದಾಗ ಏನೇನು ಮಾಡೋಕ್ಕಾಗಲ್ಲ. ಹಿಂಗಾಗಿ ಈಗ ಕೆಲವೊಬ್ರು ಏನು ಮಾಡ್ಕೈತಾರೆ ಒಕ್ಕಲ್ತನದ ಜೊತೆಗೆ ಕುರಿ ಮರಿ ಮಾಡಿಕೊಂಡು ಕಟ್ಟಿಬಿಟ್ಟು ಬಿಟ್ಟು ಕಷ್ಟಪಟ್ಟು ದುಡ್ದವ್ರು ಪರವಾಗಿಲ್ಲ. ಅವ್ರು ಹೆಂಗಂದ್ರೆ ಬದಲಿ ಅವ್ರಿಗೆ ಏನೇನು ನಾಲೆಜ್ ಇಲ್ಲ ಅದನ್ನ ಅರ್ಥ ಮಾಡ್ಕೊಂತಂದ್ರೆ ಅವ್ರು ಚಲೋ ಅದಾರೆ. ಈಗ ಸ್ವಲ್ಪ ಏನಾರ ನಾಲೆಜ್ ಇದ್ದು 4 ಮಂದಿ ಕೂಡ ಬೆರಿಬೇಕಂತ ವಾದ್ರು ಅಂದ್ರೆ ಇಲ್ಲಿ ಒಕ್ಕಲ್ತನ ಪೇಪರ್ದಾಗ ನೋಡ್ಕೊಂಡು ರಾಜಕಾರಣ ಮಾಡಕ್ ಹೋದ್ನಪ್ಪ ಅಂತಂದ್ರೆ ಮತ್ತು ಅವ್ನು ಊರು ಬಿಟ್ಟು ಸಿಟಿಗೆ ಬಂದಪ್ಪ ಅಂದ್ರೆ ಮುಗಿದಿದ್ದಲ್ಲೇ. ಸಿಟಿಗೆ ಬಂದ್ರೆ ಇತ್ತ ಇದು ಅರ್ಧಮರ್ಧ ಆಗುತ್ತೆ, ಅತ್ತಾಗ ಅದು ಒಕ್ಕಲ್ತನ ಅರ್ಧಮರ್ಧ ಆಗುತ್ತೆ, ಮೂಲ ಆದಾಯ ಕಡಿಮೆ ಆಗುತ್ತೆ. ಇದ್ರಾಗ ಏನಾರ ಹುಡ್ಕಕ್ಕೆ ಹೋಗು ಇದು ರಾಜಕಾರಣದಾಗ ಅದು ಅಷ್ಟೇನು ಪ್ರಭಾವ ಬೀಳಗಲ್ಲ. ಹಿಂಗಾಗಿ ಎರಡರಲ್ಲಿ ಫೇಲ್ ಆಕೈತೀವಿ ನಾವು. ಅದಕ್ಕಾಗಿ ಸ್ವಂತ ಉದ್ಯೋಗ ನಾವು ಯಾರು ಮಾಡ್ಕೊಂತ ಇದೀವಿ ಚಲೋ ಇದೀವಿ. ಅದಕ್ಕೆ ಒಂದು ಗಾದೆ ಮಾತು ಮೊನ್ನೆ ನೋಡಿದೆ ನಾನು, 2 ಎಮ್ಮೆ ಮಾಡ್ರಿ ಬರೋ ವರ್ಷದಾಗ 4 ಅಕ್ಕಾವ, ಅದ ಒಬ್ಬ ಎಮ್ಮೆಲ್ಲಿಂದ ಅಡ್ಡಾಡ್ರಿ ಬರೋ ವರ್ಷದಾಗ 2,000 ಸಾಲದ 10,000 ಸಾಲ ಆಗುತ್ತೆ ಅಂತ ಗಾದೆ ಕೇಳಿ ನಾನು. ಅಲ್ಲ ವಾಸ್ತವ ಸತ್ಯನ ಕೂಡ ಅದೇ. ಅದಕ್ಕೆ ರೈತ ಬಾಂಧವರು ಒಂದೇ ವಿಧದಲ್ಲಿ ಅಕಡೆ ಕಡೆ ಮುಖ ಮಾಡ್ಲಾರ್ದಂಗೆ ಹೋದ್ರೆಪ್ಪ ಅಂತಂದ್ರೆ 4 ರೊಕ್ಕ ಉಳಿತಾರೆ. ಆನಂತರ ಫಾಜಲ್ ಖರ್ಚು ಮಾಡಂತೀಗಲ್ಲ, ಈಗ ಯಾರೋ ಕಾರ್ ತಗೊಂತಾರ ನಾವು ಕಾರ್ ತಗೊಂಡ್ ಅಡ್ಡಾಡ್ತೀವಿ, ಯಾರೋ ಸೈಕಲ್ ಮಾಡ್ತಿರ್ತಾರ ನಾವು ಸೈಕಲ್ ಮಾಡ್ತಾ ಅಡ್ಡಾಡ್ತೀವಿ ಅಂದ್ರೆ ಒಕ್ಕಲ್ತನದ ಪುರೋಟ ಆಗೋದಲ್ಲ. ಒಕ್ಕಲ್ತನದಾಗ ಹಿಂದಕ್ಕೆ ನಮ್ಮ ಹಿರಿಯರು ಹೆಂಗಿದ್ರು ಇವತ್ತು ನಾವು ಹಂಗಿದ್ರು ಪುರೋಟ ಹಾಕುವಿ. ಒಕ್ಕಲ್ತನದಾಗ ಲಾಸ್ ಇಲ್ಲ, ನಾವು ಬದುಕಂತ ರೀತಿಗಳು ಬೇರೆ ಬೇರೆ ಆಗ್ಯಾವೀ ನಮ್ಮ ಜೀವನ ಶೈಲಿಯಲ್ಲಿ. ನಾವು ಬದಲಾವಣೆ ಜೀವನ ಶೈಲಿ ಬೇರೆ ಆಗಿ ನಮ್ಮ ಒಕ್ಕಲ್ತನದ ಎಲ್ಲ ಅದ್ರಾಗ ಹಾಕೋದ್ರಿಂದ ಒಕ್ಕಲ್ತನ ಲಾಸ್ ಆಗೈತೆ ಅಂತ ಈಗ ಸಹಜ್ ಕಂಪೇರ್ ಮಾಡಿದ್ರೆ ಸಹಜ್ ಅನಿಸ್ತೈತಿ. ಗೌಡ್ರೆ ತಮ್ಮ ಪಿತ್ರಾರ್ಜಿತ ಆಸ್ತಿ ತಮ್ಮ ಒಕ್ಕಲ್ತನಕ್ಕೆ ಬಂದ್ರೆ ಎಷ್ಟು ಭೂಮಿ ಇದೆ, ಏನೇನು ಹಾಕೊಂಡಿರಿ ಈ ವರ್ಷ? ಕಳೆದ ವರ್ಷ ಕೃಷಿ ನೋಡಿದ್ರೆ ಈ ವರ್ಷ ಆಶಾದಾಯಕ ಆಯ್ತು, ಹೇಗೆ ಅನ್ಸುತ್ತೆ? ನನಗೆ ಒಕ್ಕಲ್ತನದಾಗ ಮೊದಲು ನಮ್ಮ ತಂದೆಯಿಂದ 54 ಎಕರೆ ಭೂಮಿ ಇತ್ತು. ನಾನೊಂದು 30-32 ಎಕರೆ ಹಿಡ್ದನ್ರಿ ಹೊಲನು, 86-87 ಎಕರೆ ಭೂಮಿ ಇತ್ತು ನಂದು. ನಾನು ಇನ್ನೂ ಒಂದು ಏನು ಮಾಡೀನಿ ಅಂದ್ರೆ ಎಲ್ಲ ಭೂಮಿನೂ 3 ಎಕರೆ 4 ಎಕರೆ ಒಂದು ಪ್ಲಾಟ್ ಮಾಡೀನಿ. ಈ 85 ಎಕರೆನು ಪ್ಲಾಟ್ ಮಾಡೀನಿ ನಾನು. ಅಂದ್ರೆ ಬೇರೆ ಬೇರೆ ವಿಧಾನದಿಂದ ಅದನ್ನ ಡಿವೈಡ್ ಮಾಡಿಬಿಟ್ಟು, ಇಲ್ಲ JCB ತಗೊಂಡು ಪ್ಲಾಟ್ ಮಾಡಿ ಸಮತಟ್ಟಾಗಿ ಮಾಡಿ ಸಮತಟ್ಟ ಮಾಡಿಬಿಟ್ಟಿವಿ. 3 ಎಕರೆ 4 ಎಕರೆಗೆ ಒಂದು ಪ್ಲಾಟ್ ಮಾಡೀನಿ. ಒಡ್ಡು ಹಾಕ್ಯಂದು ಕಲ್ಲಿದ್ದು ಎಲ್ಲ ಕಲ್ಲು ತೆಗೆಸ್ಕೊಂಡು ಒಕ್ಕಲ್ತನ ಕಡಿಮೆ ಅಂದ್ರೆ ಒಂದು 60-70 ಲಕ್ಷ ಖರ್ಚು ಮಾಡಿದೀನಿ ಅಂತ ತೋರಿಸ್ತಾ ಇಲ್ಲ. ಇದಕ್ಕೆಲ್ಲ ಪ್ರೇರಣೆ ಮಲ್ಲಣ್ಣ ನಾಗರಾಳ್ ಅವರ? ಇದಕ್ಕೆ ಪ್ರೇರಣೆ ಮಲ್ಲಣ್ಣ ನಾಗರಾಳ್ ಅವ್ರ ಪರಿಚಯ ನನಗೆ. ಈಗ ನಾವು ಪ್ರೇರಣೆ ಅವ್ರಕ್ಕಿಂತ ನನಗೆ ಹೆಂಗಂದ್ರೆ ತೆಗ್ನೆಗೆ ಯಾವ ಬೆಳೆ ಇರ್ತ ಡೆಗ್ಗೆಗೆ ಯಾವ ಬೆಳೆ ಇರ್ತ ನೋಡ್ಕೊಂಡು ಅದನ್ನು ನಾವು ಹಿಂಗ್ ಮಾಡಿದ್ರೆ ಏನ್ರಿ ಹೆಚ್ಚಿಗೆ ಬೆಳೆ ತೆಗಿಬಹುದಂತ ವಿಚಾರ ಮಾಡಿ ಮಾಡೀವಿ. ಪರವಾಗಿಲ್ಲ, ವಾದರ್ಸ್ ಒಂದ್ ವರ್ಷ ನನಗೆ ಲಾಸ್ ಆತು, ಅತಿ ಮಳೆಯಾಗಿ ನೀರ್ ನಿಂತು ಅದು ಸ್ವಲ್ಪ ಬೆಳೆ ಎಡ ಆತು. ಹೌದು, ಈ ಸಲ ಕಳೆದ ಭಾಗದಲ್ಲಿ ತೊಗರಿ ಬೆಳೆ ಒಂದು ನಿಂತಲ್ಲಿಯೇ ಮೊಳಕೆ ಹೊಡೆದಂತ ಮೊಳಕೆ ಹೊಡಿತೀರಿ. ಮೊಳಕೆ ಹೊಡೆಯೋದಕ್ಕಿಂತ ರೀ ನೆಟೆ ರೋಗ ಬಹಳ ಬಂತು ನಮ್ದು. ಏಕ್ ನೀರ್ ನಿಂತು ಕೊಳತೋತು, ತೊಗರಿ ಕೊಳಿತಿ, ಕಡ್ಲಿ ಕೊಳಿತಿ, ಎರಡು ಬೆಳೆ ನನಗೆ ಲಾಸ್ ಆದವು. ತೊಗರಿ ಒಂದು 100 ಕ್ವಿಂಟಲ್ ಆಗೋದು 40 ಕ್ವಿಂಟಲ್ ಆತು. ಆನಂತರ ಕಡ್ಲಿ ಒಂದು 400-500 ಕ್ವಿಂಟಲ್ ಆಗ್ಬೇಕಾಗಿತ್ತು ನಮ್ಮ ಲೆಕ್ಕಕ್ಕೆ. 300 ಕ್ವಿಂಟಲ್ ಕಡ್ಲಿ ಆಗೈತಿ ನೋಡ್ರಿ. ದೊಡ್ಡ ರೈತರಿಗೆ ಈ ಮಟ್ಟದಲ್ಲಿ ಹೊಡೆತ ಕೊಡ್ತೀಪ ಅಂದ್ರೆ ಸಣ್ಣ ರೈತರು ಏನು ಮಾಡ್ಬೋದು? ಮತ್ತೆ ಈಗ ಹೆಂಗಾಗಿತ್ತು ಅಂದ್ರೆ ನಮ್ಗೆ ಇತ್ತಾಗ ಬುಡಕನೂ ಇಲ್ಲ. ಇದನ್ನ ಬಿಟ್ಟು ಬದಲಿ ಮಾಡಕ್ ನಮ್ಗೇನು ಗೊತ್ತಿಲ್ಲ, ಈಗ ಇಲ್ಲಿ 63 ವರ್ಷ ಬದಲಿ ಏನು ಗೊತ್ತಾಗಲ್ಲ. ಲಾಸ್ ಆದ್ರೆ ಏನು, ಅದು ಖರ್ಚಿಗಾದ್ರೆ ಏನು, ಅದನ್ನೇ ಮಾಡ್ಕೊಂತ ಹೋಗ್ಬೇಕಾಗೈತೆ. ನಾವು ಪ್ರಾಯಶ್ಚಿತ ಪಟ್ಟಿವಿ ಅಂತೇಳಿ ಮುಂದೆ ಮಕ್ಕಳಿಗೆ ಅದು ಬರಬಾರ್ದು ಅನ್ನೋದಕ್ಕೆ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮಾಡಿಸಿ ಅವ್ರನ್ನ ಕಳಿಸಿಬಿಟ್ಟಿವಿ. ನಾವೇ ಒಕ್ಕಲುತನ ನೋಡ್ಕೊಂತ ಕುಂತೀವಿ. ಇನ್ನೂ 4-5 ವರ್ಷ ಮಾಡ್ಬೋದು ಮಾಡಿ ಅಂದ್ರೆ ಮತ್ತೆ ಅದು ಮುಂದೆ ಏನು ಕೋರಿ ಕೊಡ್ಬೇಕು, ಏನು ಮಾಡ್ಬೇಕು, ಏನು ಅವ್ರು ನೌಕರಿ ಬಿಟ್ಟು ಬಂದು ಮಾಡ್ತಾರೋ ನೋಡ್ಬೇಕು ಅದನ್ನು. ಈಗ ಹಾಗೆ ಆಗಿದೆ, ಯಾಕಂತಂದ್ರೆ ಈಗ ಸಾಫ್ಟ್ವೇರ್ ಹಾರ್ಡ್ವೇರ್ ಎಲ್ಲ ಬ್ಯಾಡ್ ಅಂದ್ಬಿಟ್ಟು ಈಗ ಸಿಟಿಯಿಂದ ಬಂದವರು ಈಗ ಹಳ್ಳಿ ಕಡೆ ಮುಖ ಮಾಡಿ ಬೇರೆ ಬೇರೆ ಕೃಷಿಯನ್ನ ಫ್ಲೋರಿಕಲ್ಚರ್ ಆಗಿರ್ಬೋದು ಬೇರೆ ಬೇರೆ ರೀತಿಯ ವೈಜ್ಞಾನಿಕ ಕೃಷಿಗೆ ಬರ್ತಿದ್ದಾರೆ. ಅದರಲ್ಲೂ ತಪ್ಪಿಲ್ಲ, ಕೃಷಿಯನ್ನ ನಿಮಗಿಂತ ಸುಧಾರಣೆ ಮಾಡೋದ್ರಲ್ಲಿ ಅವರ ಜಾಣತನವನ್ನು ಕೂಡ ತೋರಿಸುವಂತ ಕಾಲ ಇದಾಗಿದೆ. ಗೌಡ್ರೆ ಹೇಳಿ, ಈಗ ಈ ಸದ್ಯ ಏನ್ ಹಾಕೊಂಡಿರಿ? ಈ ಸದ್ಯಕ್ಕೆ ನಾನು 45 ಎಕರೆ ಸುರಕಾಯಿ ಹಾಕೀನಿ, 45-50 ಎಕರೆ ಸುರಕಾಯಿ ಹಾಕೀನಿ, 5-6 ಎಕರೆ ತೊಗರಿ ಹಾಕೀನಿ, 4 ಎಕರೆ ಹೆಸರು ಹಾಕೀನಿ. ಹೀಗಿದವ್ರೆ ಮುಂಚೆಗೆ ಬಿತ್ತನೆ ಆಗಿದೆ ನಿಮ್ಮ ಭಾಗದಲ್ಲಿ? ನಮ್ಮ ಸೂರ್ಯಕಾಂತಿ ಈಗಾಗಲೇ 1-25 ದಿವಸದ ಬೆಳೆ ಈಗಾಗಲೇ ಒಮ್ಮೆ ಎಡಿ ಹೊಡೆಯಕ್ಕೆ ಇತ್ತೀವಿ. ಈಗ ತೊಗರಿ ಈ 1-12 ದಿವಸದಿಂದ ಹಾಕಿವಿ. ಹೆಸರನ್ನು ಈಗ ಅದು 20 ದಿವಸದ ಬೆಳೆ ಚಲೋ ಅದಾವ. ಈ ಸದ್ಯ ನಮಗೊಂದು ಮಳೆ ಬೇಕಾಗಿತ್ತು. ಮಳೆ ಈಗ ಆಗಿಲ್ಲ, ಕೆಲವೊಂದು ಕಡೆ ಆಗ್ತಾ ಇದೆ. ದೇವದುರ್ಗ ಮಸ್ಕಿ ಕಡೆ ಆಗ್ತಿದೆ. ಇಲ್ಲ, ಇಲ್ಲೇ ನಮ್ಮಲ್ಲಿ ಆಶಾಳ ತಾಂಡೆ ನೆಂದ್ಯಾಳು ಬೊಮ್ಮನಾಳು ಹಿಂಗೆಲ್ಲ ನಮಗ ಆಗೈತಿ. 1-4 ಕಿಲೋಮೀಟರ್ದಾಗ ದೊಡ್ಡ ಮಳೆ ಆಗೈತೆ, ನಮಗ್ ಮಳೆ ಆಗಿಲ್ಲ. ಹಿಂಗಾಗಿ ನೋಡಿ, ಪ್ರಕೃತಿ ವಿಕೋಪ ಅಥವಾ ಒಂದು ಪ್ರಕೃತಿ ವೈಪರೀತ್ಯ ಹೀಗೆ ಆಗ್ತದೆ. ಮತ್ತೀಗ ಅದಕ್ಕೆ ನಾವು ಯಾರು ಹೊಣೆ ಅನ್ನಕ್ ಬರಗಲ್ಲಲ್ರಿ. ವಿರುಪಾಕ್ಷಪ್ಪ ಹಂದ್ರಾಳವ್ರೆ, ಈ ಭಾಗದಲ್ಲಿ ಈ ವರ್ಷ ಸೂರ್ಯಕಾಂತಿ ಬೆಳೆ ಬಿತ್ತನೆ ಕ್ಷೇತ್ರ ಬಹಳ ಆಗಿದೆ ಅಂತ ವಿಚಾರ, ಯಾಕೆ ಅನ್ಬಿಸ್ತಾರೆ? ಅದು ಏನಾತ್ರಿ, ಹೋದ ಸಲ ನಾನು 20 ಎಕರೆ ಸುರಪಾನ ಹಾಕಿದ್ದೆ. 20 ಎಕರೆದಾಗ 10 ಎಕರೆ ನೀರು ಬಿಟ್ಟಿದ್ದೀವಿ, 10 ಎಕರೆ ಹೊರಭೂಮಿ ಇತ್ತು. ನಾನು 110 ಕ್ವಿಂಟಲ್ ಸುರಪಾನ ಆಗಿತ್ತು. 7,000 ಮೊದಲೇ ಬೆಳೆ ಕೊಟ್ಟಿನಿ. ಹಿಂದಾಗಡೆ 6,500-600 ಹಂಗೆ ಕೊಟ್ಟಿನಿ. ನನಗೊಂದು 6.5 ಲಕ್ಷ 7 ಲಕ್ಷನೇ ಬಂತು. ನನಗೆ ಖರ್ಚು 1.5 ಲಕ್ಷ ಬಂದಿತ್ತು, 5 ಲಕ್ಷ ಲಾಭ ಆತು. ಮತ್ತು ಅದನ್ನು ತೆಗೆದು ಕಡಲೆ ಹಾಕಿದ್ದೆ ನಾನು. ಹಿಂಗಾಗಿ ನನಗೆ ಅದು ಸ್ವಲ್ಪ ಹೆಲ್ಪ್ ಆತು. ಆದರೆ ಏನು, ಕಡ್ಲಿನೂ ಪರವಾಗಿಲ್ಲ ಆತು. ಸ್ವಲ್ಪ ಮಳೆ ಹೆಚ್ಚಾಗಿ ನಮಗೆ ಅದು ತಟ ಕೊಳಿತಿ, ಲೆವೆಲ್ ಹೊಲ ಲೆವೆಲ್ ಇದ್ದ ಕೊಳಿತಿ, ಪರವಾಗಿಲ್ಲ. ಹಂಗಾಗಿ ನನಗೆ ಸ್ವಲ್ಪ ಅದು ಅನಿಸಿದಕ್ಕೆ ಈ ವರ್ಷದ ಎಣ್ಣೆ ರೇಟ್ 1 ಹೆಚ್ಚಾಗೈತೆ. ಮತ್ತೆ ಸೂರ್ಯಕಾಂತಿ ರೇಟ್ ಬರ್ಬೋದಲ್ಲ, ಇದೊಂದು ಬೆಳೆ ತೆಗೆದೊಂದು ಒಳ್ಳೆ ಕಡ್ಲಿ ಜೋಳ ಏನಾರ ಹಾಕ್ಕೋಬೋದಲ್ಲ ಅನ್ನೋ ಉದ್ದೇಶಕ್ಕಾಗಿ ಈ ವರ್ಷ 50 ಎಕರೆ ಸೂರ್ಯಪಾನ ಬಿತ್ತೀವಿ ನಾವು. ಈ ಸಲ ಸೂರ್ಯಪಾನ ಬಿತ್ತನೆ ಬೀಜಕ್ಕೆ ಲಿಂಗ್ಸ್ಕೂರು ಭಾಗದಲ್ಲಿ ಬಹಳಷ್ಟು ರೈತರು ಸಮಸ್ಯೆಗಳನ್ನು ಎದುರಿಸಿದ್ರು. ಅಂತಂದ್ರೆ ಬಿತ್ತನೆ ಬೀಜಕ್ಕೆ ಹೇಗೆ ರೈತ ಬಾಂಧವರು ಅಡ್ಜಸ್ಟ್ ಮಾಡ್ಕೊಂಡ್ರು? ಈಗ 3,000-3,500 ಖಾಸಗಿ ಬೀಜಗಳು, ಸ್ಯಾಂಡೋಸ್ ಕಂಪನಿ ಬೀಜಗಳು ರೈತ ಬಾಂಧವರಿಗೆ ಸಿಗಲೇ ಇಲ್ಲ. ಈಗ ಅದು ಏನಾಗ್ಬಿಡ್ತೀರಿ, ಮೇದಾಗ ಮಳೆ ಚಲೋ ಆತು. ಇವ್ರು ಸರ್ಕಾರದವ್ರಿಗೆ ಏನನ್ನ ಕೈತಿದ್ರು, ಈ ಸದ್ಯಕ್ಕೆ ಬಿಸಿಲು ಭಾಳ ಐತೆ, ಬಿತ್ತಬಾಡ್ರಿ, ಮುಂಗಾರು ಮುಂದಿದೆ ಬಿತ್ತಬಾಡ್ರಿ ಅಂತ ಅವ್ರು ಹೇಳಕ್ಕೈತಿದ್ರು. ಹಿಂಗಾಗಿ ಅದು ಬೀಜದ ರೈತ ಸಂಪರ್ಕ ಕೇಂದ್ರದಾಗ ಸಪ್ಲೈ ಆಗಲಿಲ್ಲ. ಮತ್ತು ನಮಗೆ ಹಸಿ ಆಗಿತ್ತು. ನಮ್ಮ ಅನುಭವದ ಪ್ರಕಾರ ಹಸಿ ಆದಾಗ ಬಿತ್ತಿದ್ರೆ ಬೆಳೆ ನಾಟಿತೆ ಅಂದ್ರೆ ಅಥವಾ ಮುಂದೆ 5 ದಿವಸಕ್ಕೆ ಮಳೆ ಆಗಲ್ದಾಗ ಚಲೋ ಆಗುತ್ತೆ ಅನ್ನೋ ಉದ್ದೇಶದಿಂದ ಬಾಗಲಕೋಟೆ ಕಡ್ಲಿಂದ ತಂದಿವಿ ಬೀಜ. ನಾವು ತಂದು ಅಲ್ಲಿ 2,800-3,000 ಕೊಟ್ಟರು. ಮತ್ತೆ ಇಲ್ಲಿ ಕೆಲವೊಬ್ರು, ನಾವು 2,800-3,000 ಹಂಗೆ ತಂದಿವಿ, ಕೆಲವೊಬ್ರು ತಾವು ತಂದು ಇಲ್ಲಿ 32-3,300 ಹಂಗನು ಕೊಟ್ಟಾರ ಮಾಡ್ಯ. ರೈತ ಬಾಂಧವ್ರು ಅನ್ನೋದಕ್ಕಿಂತ ಸ್ವಲ್ಪ ಬೀಜದ ಬಗ್ಗೆ ಅಂಗಡಿ ಬಗ್ಗೆ ನಾಲೆಜ್ ಇದ್ದವ್ರು ಮಾಡಿದಾರೆ ಅದನ್ನ. ರೈತ ಬಾಂಧವ್ರು ಮಾಡಲಿಲ್ಲ ಅದನ್ನ. ರೈತರಿಗೆ 2 ಪ್ಯಾಕೆಟ್ ಬೇಕಾಗಿದ್ವು. ಅವ್ರು ಹೋಗಿ ಅಲ್ಲಿಗೆ ಹೋಗಿ ತರೋದೇನಪ್ಪ 300-400 ಹೆಚ್ಚಿಗೆ ಆಗಲಕ್ಕೆ ಕೊಟ್ಟು ತಗೊಂಬಿಟ್ರು ಅಂತ ತಗೊಂಬಿಟ್ರು. ನೋಡ್ರಿ, ಇಷ್ಟೆಲ್ಲ ಭೂಮಿಯನ್ನ ನಿರ್ವಹಣೆ ಮಾಡೋದು ಬಹಳ ಸವಾಲಿನ ಕೆಲಸ ಅಲ್ಲ, ಹೇಗೆ ಮಾಡ್ತೀರಿ? ಈಗ ನಾನು ಒಂದು ಟ್ಯಾಕ್ಟ್ರಿ ಇಟ್ಕೊಂಡೀನಿ ರೀ, 1-3 ಲೇಬರ್ ಅದಾರ. ಮತ್ತು ಅವರಿಗೆ ಪ್ರತಿನಿತ್ಯ ಕೆಲಸ ಕೊಡ್ತೀವಿ. ದಿವಸಕ್ಕೆ 300 ರೂಪಾಯಿ ಪಗಾರ ಅವ್ರಿಗೆ. ದಗದಿದ್ರು ಕೊಡ್ತೀವಿ, ಇರ್ಲಿಕ್ಕೂ ಕೊಡ್ತೀವಿ. ಈ ದಗದಿಲ್ಲ ಅಂತ ಬಿಡಿಸಿದ್ವಿ ಅಂದ್ರೆ ಮಳೆ ಮರು ದಿವಸ ನಮ್ಮ ಕೆಲಸಕ್ಕೆ ಬರಗಲ್ಲ ಅವರು. ಹಿಂಗಾಗಿ ಅದನ್ನು ಅವ್ರನ್ನ ಇಟ್ಟು ಮೇಂಟೈನ್ ಮಾಡ್ಕೊಂತೀವಿ. ಸಮಸ್ಯೆ ಆಳಿಂದ ಐತೆ ಐತೆ. ಮತ್ತು ಏನು ಮಾಡೋಕ್ಕಿಲ್ಲ, ಅದು ಸಮಸ್ಯೆ ಐತೆ ಅಂತ ಕುಂದ್ರೋದಕ್ಕೆ ಅರ್ಥ ಇಲ್ಲ. ಇದ್ದದ್ರಾಗ ಸರಿಪಡಿಸಿ ಅಂತ ಮಾಡೋಕ್ಕೈತೀವಿ ನೋಡಿ. ಈಗ ಉಳುಮೆ ಆಯಿತು, ಬಿತ್ತದಾಯಿತು, ಉತ್ತದಾಯಿತು, ಟ್ಯಾಕ್ಟ್ರಿಂದ ಮಾಡಿಸ್ತೀರಿ. ಈಗ ಸಿಂಪರಣ ವಿಧಾನಕ್ಕೆ ಬಂದಾಗ ಅದನ್ನ ಹೆಂಗೆ ಮಾಡ್ತೀರಿ? ಈಗ ನಾವು ಸೂರ್ಯಪಾನಕ್ಕನ್ಕರ ಸಿಂಪರಣೆ ಇಲ್ಲಿವರೆಗೂ ಮಾಡಿಲ್ಲ. ಈಗೇನ್ರ ನಂಜಾಣು ರೋಗ ಬಂದ್ರೆ ಮಾಡ್ಬೇಕಂತಾರೆ. ನಾವೇನು ಮಾಡಿವ್ರಿ, ಟ್ಯಾಕ್ಟ್ರಿಗೆ ಅದನ್ನು ಇದನ್ನು ಕುಂದ್ರಿಸ್ಕೊಂಡೀವಿ ಮಷಿನ್. ಅದನ್ನು ಮಾನವಿಯೊಳಗೆ ಈಗಾಗಲೇ 5 ವರ್ಷದಿಂದ ಮಾಡಿಸ್ಕೊಂಬಂದೀನಿ ನಾನು. ಅದು 1 ದಿವಸಕ್ಕೆ 50 ಎಕರೆ ಸಿಂಪರಣೆ ಮಾಡಿ, ಟ್ರ್ಯಾಕ್ಟರ್ ಚಾಲಿತ 40-50 ಎಕರೆ ಸಿಂಪರಣೆ ಮಾಡುತ್ತೆ ಅದು. ಹಿಂಗಾಗಿ ನನಗೆ ಅದು ಏನು ಅಷ್ಟೇನು ಸಮಸ್ಯೆ ಅನಿಸಿಲ್ಲ. ಸಿಂಪರಣೆ ಮಾಡೋದು ಸಮಸ್ಯೆ ಅನಿಸಿಲ್ಲ, ನಮಗೆ ಇದು ಬಿತ್ತೋದು ಸಮಸ್ಯೆ ಅನಿಸಿಲ್ಲ. ಈಗ ಅದನ್ನು ಮಳೆಗಾಲದಾಗ ರಾಶಿ ಮಾಡೋದು ಸ್ವಲ್ಪ ನಮಗೆ ತೆಲಿ ಹೋಯ್ತು. ಹೊರಪಿದ್ರೆ ಯಾವುದೋ ಮಿಷನ್ ತಂದಾರ ಮಾಡಿ ಬಿಡ್ಬೋದು ಅದು. ನಮಗೂ ಅದರ ಕಪ್ಪು ಭೂಮಿ ಲೆವೆಲ್ ಮಾಡೀವಿ. ಹಿಂಗಾಗಿ ಅದು 1 ದಿವಸ ಮಳೆ ಆಗ್ತಂದ್ರೆ ಹಾರ್ಬೇಕಾದ್ರೆ 8 ದಿವಸ ಬೇಕು. ಹಿಂಗಾಗಿ ಆ ಟೈಮ್ನಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಇವಾಗ ಅವ್ರೆ ನಿಮ್ ಭಾಗದಲ್ಲಿ ಈ ಡ್ರಿಪ್ ಇರಿಗೇಷನ್ ಸಿಸ್ಟಮ್ಗಳೆಲ್ಲ ಬಹಳಷ್ಟು ಅಡಾಪ್ಟೇಷನ್ ಆಗಿದ್ದಾವೆ, ನೀರಾವರಿ ವ್ಯವಸ್ಥೆ ನಿಮ್ ಭಾಗದಲ್ಲಿ? ಈಗ ನಮಗೆ ನಂದಡಿಗೆ ಏತ ನೀರಾವರಿ ಅಂತ ಈಗ ಕೆಲಸ ಪ್ರಾರಂಭ ಆಗೈತಿ. ನಾವು ಈ ಮರಳು ಏತ ನೀರಾವರಿ ಈಗಾಗಲೇ ಒಂದೊಂದು ಭಾಗದಾಗ ನೋಡೀವಿ, ಯಾವ್ಯಾವ ಸಕ್ಸಸ್ ಆಗಿಲ್ಲ. ಹಿಂಗಾಗಿ ಇದು ಆಗ್ಲಿಕ್ಕಿಲ್ಲ ಅಂತ ನಮ್ಮ ತಲೆಗೈತೆ. ಅವ್ರು ಕಾಂಟ್ಯಾಕ್ಟ್ ಮಾಡ್ರಿ, ಇಲ್ರಿ ಅದು ಆ ಸಿಸ್ಟಮೇ ಬೇರೆ, ಇದು ನಾವು ಮಾಡೋದೇ ಬೇರೆ ಅಂತಾರೆ. ಅವ್ರೇನು ತಮ್ಮ ಕೆಲಸ ಮಾಡ್ಕೊಂಡು ಪೇಮೆಂಟ್ ತಗೊಂಡು ಕೇಳ್ತಾರೆ. ಈಗ ಸಾಕಷ್ಟು ಭೂಮಿ ಇದೆ, ಯಾಕೆ ನೀವು ಈ ವಾಣಿಜ್ಯ ಕೃಷಿಗೆ ತೋಟಗಾರಿಕೆಗೆ ಈಗ ಪಪ್ಪಾಯ ಆಗಿರ್ಬೋದು, ದಾಳಂಬರಿ ಆಗಿರ್ಬೋದು, ಲಿಂಗಸೂರು ಭಾಗದಲ್ಲಿ ಭಾಳಷ್ಟು ರೈತರು ಈ ವಾಣಿಜ್ಯ ಬೆಳೆಗಳು ಹೋಗ್ತಾರೆ, ತಮ್ಮದು ಭೂಮಿ ಸಾಕಷ್ಟು ಇದೆ, ಯಾಕೆ ನೀವು ಆ ಕಡೆ ಹೋಗಲಿಲ್ಲ? ನಮ್ಮದು ಕಪ್ಪು ಭೂಮಿ ಐತ್ರಿ. ಆ ನಂತರ ನಮ್ಮಲ್ಲಿ ನಾನು ಬೋರು ಬಾವಿ ಮಾಡೀನಿ, ಸಪ್ಪು ನೀರು ಅದಾವ ನಮ್ಗೆ. ಸಪ್ಪು ಅಂದ್ರೆ ಉಪ್ಪು ಕುಡಿಗಿಲ್ಲ ಅವು, ಗಡಸು ನೀರು ಅವನು ಕುಡಿಗಿಲ್ಲ. ಹಿಂಗಾಗಿ ಬದ್ಲಿ ಬೆಳೆ ಏನು ಬೆಳೆಯಿಲ್ಲ ನಮಗೆ, ಜೋಳ, ಸೂರ್ಯಪಾನ, ಸಜ್ಜಿ, ಮೆಕ್ಕೆಜೋಳ ಇದನ್ನ ಬಿಟ್ಟಿಂದ ಬದ್ಲಿ ಏನೇನು ಬೆಳೆಗಿಲ್ಲ ನಮ್ಮಲ್ಲಿ. ಅಂದ್ರೆ ಈ ನಂದವಾಡಿಗೆ ಏತ ನೀರಾವರಿ ಏನಾದ್ರೂ ಬಂತಪ್ಪ ಅಂತಂದ್ರೆ ನಿಮ್ಗೆ ಸಾಕಷ್ಟು ಲಾಭ ಅದ? ಲಾಭ ಐತ್ರಿ, ಅದು ಒಂದು ಸಕ್ಸಸ್ ಆಗುತ್ತಲ್ಲ ಅನ್ನೋ ಭಯನೂ ಐತಿ. ಅದು ಯಾಕಂದ್ರೆ ಈಗ ಎಲ್ಲ ಕಡೆ ನೋಡೋದ್ರಿಂದ ಅದು ಮತ್ತೆ ಭೂಮಿ ಸವಳು ಜವಳದ ಸಮಸ್ಯೆ ಆತು ಒಂದೇನೋ ಅಂತ. ಅಲ್ಲ, ಸವಳು ಜವಳು ಸಮಸ್ಯೆ ಆಗೋದಕ್ಕಿಂತ ರೀ, ಆ ನೀರಾರ ಸಫಿಷಿಯಂಟ್ ಬಂತಂದ್ರೆ ಬಿಡು, ಏನರ ಮೆಣಸಿನ ಗಿಡ, ಹತ್ತಿ, ತೊಗರಿ ಇಂಥವೆಲ್ಲ 4 ಫೂಟಿಗೊಂದು ಸಾಲ ಮಾಡಿ ಏನರ ಮಾಡ್ಬೋದು ನಾವು. ಅದು ಕರೆಕ್ಟಾಗಿರ ನೀರಾವರಿ ಸಫಿಷಿಯಂಟ್ ಆಗುತ್ತೆ ಅಲ್ಲನ ಬುಗುಲೈತೆ. ಅವರೆಲ್ಲ ಹೇಳ್ತಾರೆ ಅಲ್ಲಿ ಶಿಗಾವಿ ಮಾಡಿದಂಗೆ ನಾವು ಇಲ್ಲಿ ಮಾಡ್ತು ಅಂತಾರೆ. ಅದು ಏನು ನಮ್ಮ ಲೆಕ್ಕದಾಗ ಇಲ್ಲ, ನೋಡ್ಬೇಕು. ಅದು ಅಷ್ಟು ನೋಡೋಣ, ಪ್ರಯತ್ನ ಮಾಡಿ ಏನೋ ಬಂತಪ್ಪ ಅಂತಂದ್ರೆ ರೈತರ ದಯವೇ ಅನ್ಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಪ್ರಯತ್ನ ಅದು ನಿಮಗಂತೂ ಬಿಡುಗಡೆ ಇಲ್ಲ, ಏನೋ ಒಂದು ಮಾಡ್ಕೊಂಡು ಹೋಗಬೇಕು. ಅಷ್ಟೇ. ಈಗ ನಾವು ಅದ್ರಾಗ ಬಂದ್ಬಿಟ್ಟಿವಿ, ಬದ್ಲಿ ಏನೂ ಮಾಡಕ್ಕೆ ನಮಗೆ ಗೊತ್ತೇ ಇಲ್ಲ. ಮತ್ತೆ ಒಂದು ಸಮಸ್ಯೆ ಏನಾಗೈತೆ ಅಂದ್ರೆ, ನಾವು ರೈತರು ಒಬ್ಬ ಮಕ್ಕಳ ಒಕ್ಕಲ್ತನಕ್ಕೆ ಇಟ್ಕೊಂಡು ಮಾಡ್ಕೊಂಡ್ರೆ ಚಲೋ. ಈ ಒಕ್ಕಲ್ತನದ ಶ್ರಮ ಜೀವನಕ್ಕೆ ಯಾರು ಹೋಗ್ಲಾರ್ದಂಗೆ ಆಗೈತೆ. ಶ್ರಮ ಜೀವ ಇದು ಒಂದು ಆ ಕೆಲಸವನ್ನು ಅವಾಗೇ ಮಾಡ್ಬೇಕು. ಹಿಂಗಾಗಿ ಯಾರು ಅದಕ್ಕೆ ಹೋಗ್ಲಾರ್ದಕ್ಕೆ ಸುಮ್ಮನೆ ನಮ್ಮ ಇಷ್ಟು ಭೂಮಿ ಇದ್ರೆ ನಾವು ಯಾರು ಮಾಡೋರಿಲ್ಲ. ಮತ್ತೆ ನಾವು ಮಂದಿಗೆ ಅನ್ನೋದು ತಪ್ಪು, ಆಳು ಸಿಗಲ್ಲ, ಹಂಗಾತ ಹಿಂಗಾತ ಅನ್ನೋದು ತಪ್ಪು. ಮತ್ತೆ ಇದ್ರಾಗ ಹೊಂದ್ಕೊಂಡು ಹೋಗ್ಬೇಕಾಗೈತೆ. ನೋಡ್ರಿ, ಇಷ್ಟೆಲ್ಲ ಅನುಭವ ಇದ್ದು ಇಷ್ಟೆಲ್ಲ ಕೃಷಿಯ ಏಳು ಬೀಳುಗಳನ್ನು ತಾವು ನೋಡಿದ್ರು ಕೂಡ, ಈ ನಿಮ್ಮ ನಂತರ ನಿಮ್ಮ ಕೃಷಿಯ ಬದುಕು ಹೇಗೆ ಮುಂದೆ ನೋಡ್ರಿ? ಇದಕ್ಕೂ ಒಂದು ಕಾಲ ಬರುತ್ತಂತಾರೆ, ಹಂಗ ಅನ್ನೋರು ಇಲ್ಲ, ಅದಕ್ಕೂ ಒಕ್ಕಲ್ತನಕ್ಕೆ ಒಂದು ಕಾಲ ಬರುತ್ತಂತಾರೆ. ನಮ್ಮ ಅನಿಸಿಕೆ ಒಳಗೆ ಒಕ್ಕಲ್ತನಕ್ಕೆ ಈಗ ನಮ್ಮ ಅನುಭವದಾಗ ಇವತ್ತಿಗಿನ ಸಕ್ಸಸ್ ಆಗಿಲ್ಲ ಯಾರು. ಸುಮಾರು 65-70 ವರ್ಷಗಳ ಒಂದು ಸುದೀರ್ಘ ನೋಡಿದಾಗ ಚಲೋದಂಗೆ ನಿದ್ದೆ ಮಾಡಲಾರ್ದಂತ ಒಂದು ರೈತರ ನಾವು ನೋಡಿದ್ವಿ. ನಿದ್ದೆ ಮಾಡಲಾರ್ದಂತ ರೈತರನು ಅದಾರ್ರಿ. ಆ ನಂತರ ಬರೀ ಪ್ಯೂರ್ ಒಕ್ಕಲ್ತನ ಯಾರು ಮಾಡ್ಯಾರ ಅವ್ರು ಉದ್ಧಾರನೇ ಆಗಿಲ್ರಿ. ಅದ್ರ ಜೊತೆ ಏನೋ ಒಂದು ಉದ್ಯೋಗ ಮಾಡ್ಕೊಂಡು, ಇವತ್ತು ವ್ಯಾಪಾರ ಮಾಡ್ಕೊಂಡು, ಉದ್ದಿಮೆ ಮಾಡ್ಕೊಂಡು, ಏನಾರ ಸಣ್ಣ ಪುಟ್ಟ ಉದ್ಯೋಗ ಮಾಡ್ಕೊಂಡು, ಅಂಗಡಿ ಮಾಡ್ಕೊಂಡು, ಯಾರು ಹೋಗ್ಯಾರ ಅವ್ರು ಇಷ್ಟು ಚಲೋ ಅದಾರ. ಬರೀ ಪ್ಯೂರ್ ಒಕ್ಕಲ್ತನ ಮಾಡಿ ಎಲ್ಲರೂ ಒಕ್ಕಲ್ತನದಾಗ ಏನದಾರ ಅವರು ಸ್ವಲ್ಪ ಅಷ್ಟೇ ಅದರ ಮೇಲೆ ಇಂಪ್ರೂವ್ಮೆಂಟ್ ಆಗಿಲ್ಲ ಅವರು. ಹೆಂಗ್ರಿ ಗೌಡ್ರ, ಮತ್ತೆ ಇಷ್ಟೆಲ್ಲ ಒಕ್ಕಲ್ತನ ದೇಶದ ಒಂದು ಬೆನ್ನೆಲುಬು ಅಂತ ಹೇಳ್ತೀವಿ, ರೈತರು ಗೌರವ ಕೊಡ್ತೀವಿ, ಬಟ್ ರೈತರ ಬದುಕು ಇಷ್ಟೆಲ್ಲ ಸಮಸ್ಯೆಗಳು ಒಳಗಾದಾಗ ಹೇಗೆ ವ್ಯವಸ್ಥೆ ಅಂತೀನಿ? ಈಗ ನಾವು ಹೆಂಗ ಆಗಿಬಿಟ್ಟಿವಿ ಅಂದ್ರಿ, ಎಲ್ಲದು ನಮಗೆ ಸಬ್ಸಿಡಿಯಾಗ ಸಿಗಲಿ ಅಂತೀವಿ. ಸರ್ಕಾರನು ಕೊಡುತ್ತೆ, ಎಷ್ಟು ಮಟ್ಟಿಗೆ ಕೊಡುತ್ತೆ ಕೊಡುತ್ತೆ, ಅದು ಬರ್ಪದಂಗ ಆಗೈತ್ರಿ. ಸರ್ಕಾರಕ್ಕೂ ಎಲ್ಲ ಕರಿಗೆ ಕಡ್ಡಿ ನಮ್ಮ ಕೈಗೆ ಬಂದಿರ್ತಲ್ಲ, ಸರ್ಕಾರಕ್ಕೆ ಅಷ್ಟು ಲಾಸ್ ಐತೆ. ಐಸ್ ಕ್ರೀಮ್ ಎಲ್ಲ ಬರೋದ್ರಾಗ ಇಲ್ಲಿ ಕೈಗಳು ಕಡ್ಡಿ ಇರ್ತದೆ, ಕಡ್ಡಿ ಉಳಿದಿರ್ತಾ ನಮಗೂ ಅಷ್ಟು ಲಾಸ್ ಐತೆ ಅದು. ಹಿಂಗಾಗಿ ಸರ್ಕಾರದೂ ದುಡ್ಡು ಉಳಿಯೋದು. ಅದಕ್ಕೆ ಸರ್ಕಾರ ಏನು ಮಾಡಬೇಕು, ನಮ್ಗೆ ಯಾವ ಸಬ್ಸಿಡಿನೂ ಕೊಡೋದು ಬೇಕಾಗಿಲ್ಲ. ಕರೆಕ್ಟ್ ಮಾರ್ಕೆಟ್ ವ್ಯಾಲ್ಯೂ ಕರೆಕ್ಟ್ ಆಗಿ ಕೊಟ್ಟು, ನಮ್ಮ ಖರ್ಚು ಏನೈತೆ ಅದಕ್ಕೊಂದು 30-40% ಉಳಿಯಂಗೆ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟು ಅಂದ್ರೆ ಭಾಳ ಚಲೋ ಆಕೈತೆ. ಆ ರೀತಿ ಒಳಗೆ ಸರ್ಕಾರ ಏನಾರ ಗಮನ ಹರಿಸಿದ್ರೆ ಭಾಳ ಚಲೋ ಅಂತ ನನ್ನ ಅಭಿಪ್ರಾಯ. ಏನು ಪ್ರಧಾನಮಂತ್ರಿ ಫಸಲ್ ಭೀಮಾ ಆಗಿರ್ಬೋದು, ಬೇರೆ ಬೇರೆ ಸರ್ಕಾರದ ಯೋಜನೆಗಳು, ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಏನಾದರೂ ಪ್ರಯೋಜನವನ್ನು ತಗೊಂಡ್ರೆ ಕೊಡ್ರೆ ಪರವಾಗಿಲ್ಲ. ಅದು ಏನಾಗೈತೆ ಅಂದ್ರೆ ಎಲ್ಲರೂ ಕಟ್ತಾರೆ, ಅದು ಅದ್ರೊಳಗೂ ಏನಾಗುತ್ತೆ ಗೊತ್ತಾಗವಲ್ದು. ಈಗ ನಾವೇನು ಬೆಳೆದಿರ್ತೀವಿ ಕರೆಕ್ಟ್ ಮಾಡಿದವರಿಗೆ ಅದು ಬರೋವಲ್ದು. ಒಂದು ಲಾಟ್ರಿ ಇದ್ದಂಗೆ ಅವರು ಒಂದು ಯಾವುದೇ ಒಂದು ಬೆಳೆ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಈಗ ನಾವು ತೊಗರಿ ಬಿತ್ತಿರ್ತೀವಿ, ಅವ್ರು ಸಜ್ಜದಾಗಿ ಕಳಿಸ್ತಾರೆ. ಹಿಂಗಾಗಿ ಕೆಲವೊಬ್ರು ಏನ ತೊಗರಿ ಬಿತ್ತಿ ಸಜ್ಜಿ ಅಂತ ಬರಿಸಿದವ್ರಿಗೆ ರೊಕ್ಕ ಬಂದವ, ನಾವು ತೊಗರಿ ಬಿತ್ತಿ ತೊಗರಿ ಅಂತ ಬರಿಸಿದವ್ರಿಗೆ ರೊಕ್ಕ ಬಂದಿಲ್ಲ ನೋಡು. ಅಂದ್ರೆ ಆ ಪ್ರದೇಶದಲ್ಲಿ ಯಾವುದು ಕ್ರಾಪ್ ಇದೆ ಆ ಬೆಳೆನೇ ಆಯ್ಕೆ ಮಾಡ್ಕೋಬೇಕು. ಅಲ್ರಿ, ಅದನ್ನ ಲಾಸ್ ಏನಾಗೈತೆ ಅನ್ನೋ ತಿಳ್ಕೊಂಡು ಕೊಟ್ರೆ ಭಾಳ ಚಲೋ. ಅವರು ಸರ್ವೆ ಮಾಡಕ್ ಅವ್ರ ಕೈಲಿ ಆಗವಲ್ದು. ನಾವು ಮತ್ತೆ ಈಗ ಅಪರಾಧ ಅಪರಾಧ ಸುಳ್ಳು ಬರ್ಸೋದು ನಮ್ಮ ಕೈಲಿ ಆಗಲ್ಲ. ಹಿಂಗಾಗಿ ಏನು ಬಿತ್ತಿರ್ತೀವಿ ಅದನ್ನ ಕಳಿಸಿರ್ತೀವಿ, ಮತ್ತೆ ಒಮ್ಮೆ ಬರ್ತಾವ ಒಮ್ಮೆ ಬರಗಲ್ಲ, ಪರವಾಗಿಲ್ಲ. ಅದನ್ನ ನೋಡಿದ್ರೆ ಈ ಫಸಲು ಭೀಮಾ ಯೋಜನೆಯಿಂದ ಪರವಾಗಿಲ್ಲ, ಚಲೋ ಚಲೋ. ಕಡೆಗೆ ವರ್ಷ ಬಿಟ್ಟು 2 ವರ್ಷದಾಗಾರ ಬಂತ ನಾವು ಕಟ್ಟೋದಕ್ಕಿಂತನೂ ಒಂದು 10-20% ಹೆಚ್ಚಿಗೆ ಬರುತ್ತೆ. ಅದರ ರೈತರಿಗೆ ಅನುಕೂಲ ಆಗೈತೈತೆ. ನೋಡ್ರಿ, ಈಗ ಕೊನೆಯದಾಗಿ ಈ ಹೈಬ್ರಿಡ್ ಬೀಜಗಳು ಮತ್ತೆ ನಾವು ಪುರಾತನ ಕಾಲದಿಂದ ಮಾಡ್ಕಂತ ಸಾಂಪ್ರದಾಯಿಕ ಬೀಜಗಳು ಈ ಸರ್ಕಾರದ ಮೇಲೆ ಅವಲಂಬನೆ ಆಗ್ಲಾರ್ದಂತ ಕೃಷಿಯನ್ನು ನಾವು ಮಾಡ್ಕೊಂಡ್ ಬಂದಿದ್ವಲ್ಲ, ಅದು ಬೇಸ್ ಅನ್ಸುತ್ತು ಅಥವಾ ಈ ಎಲ್ಲ ನಾವು ನೋಡ್ತಾಕತ್ತೀವಿ ಈ ಸುಧಾರಿತ ಗೊಬ್ಬರ ಅನ್ನಾಗತ್ತೀವಿ, ಅವು ಈ ಪೋಷಕಾಂಶಗಳಂತೀವಿ, ಸರ್ಕಾರಿ ಗೊಬ್ಬರ ಡಿ ಎ ಪಿ ಎಂ ಒ ಪಿ ಅವೆಲ್ಲ ಹೇಳ್ತೀವಿ, ಹೇಗೆ ಅನ್ಸುತ್ತೆ ಈ ಒಂದು ಖರ್ಚು ವೆಚ್ಚ ಆದಾಯ ಖರ್ಚು? ಈಗ ಏನು ಹೆಂಗಾಗ್ಬಿಟ್ಟೈತೆ ಅಂದ್ರೆ, ಈಗ ಅದು ಸರ್ಕಾರಿ ಗೊಬ್ಬರ ಮೊದಲೇ ಸಲ ಹಾಕಿದಾಗ ನಮಗೆ ಭಾರಿ ಲಾಭ ಅನಿಸ್ತಿ. ಇವನು ನಿನ್ನ 10 ವರ್ಷ ಮೊದಲ ಬಂದಿರ್ತೈತಿ ಶ್ರೀಮಂತ ಹಾಕಿದ್ವನಂತ ತಲೆಗೆ ಬಂದಿತ್ತು ನಮ್ಗೆ ಅವಾಗ. ಅದು ಈಗೀಗ ಹಾಕಿಕ್ಕೆ ಅಂತ ಹೋದಾಗಲ್ಲ ಅದನ್ನು ಹಾಕಿದ್ರೆ ಬೆಳೆ ಬರ್ತಿರ್ಲಿಕ್ಕಿಲ್ಲ. ಆನಂತರ ಈಗ ಸರ್ಕಾರಿ ಗೊಬ್ಬರ ಮಾರ್ಕೆಟ್ನಾಗೆ ಸಿಗವಲ್ದಂತಾರ. ಹಿಂಗಾಗಿ ನಾವು ಹೆಂಗಾಗ್ಬಿಟ್ಟಿವಿ ಅಂದ್ರೆ, ಇತ್ತಾಗ ಹಾಕದ್ಬಿಟ್ರೆ ಬೆಳೆ ಬರವಲ್ದು, ಅದನ್ನು ತಂದು ಹಾಕಕ್ಕೆ ಹೋದ್ರೆ ಬೆಳೆ ಅವಾಗ ಎಷ್ಟು ಲಾಭ ತಗೊಂತಿದ್ವಿ, ಮಾರಿದ್ರೆ ಎಷ್ಟು ರೊಕ್ಕ ಬರ್ತದ್ದು, ಬರೀ ಬೀಜಕ್ಕೆ ಗೊಬ್ಬರಕ್ಕೆ ಈಗ ಅಷ್ಟು ಕೊಡಕ್ಕಿತ್ತೀವಿ ನಾವು. ಈಗ ಒಂದು 1-1.5 ಲಕ್ಷ ರೂಪಾಯಿ ಬೆಳೆ ಬಂತವ್ರು ಭಾರಿ ಶ್ರೀಮಂತರು ಅಂತಿದ್ವಿ ನಮ್ಗೆ ಅವಾಗ. ಈಗ 1-1.5 ಲಕ್ಷ ರೂಪಾಯಿ ಬೀಜ ಗೊಬ್ಬರ ಹಾಕಕ್ಕೈತೀವಿ, ಮತ್ತೆ ಆಳು ಒಳಗೆ ತೆಗೆದು ಎಣ್ಣೆ ಹೊಡೆದು ತೆಗೆದು ಉಳಿಯೋದ್ರಾಗ ಏಟು ಉಳಿತೆ. ಇದು ಸುಮ್ಮನೆ ಇದು ಒಂದು ನಮೂನಿ ಬಿಸ್ನೆಸ್ ಟೈಪ್ ಹೊಂಟೈತೆ, ಏನು ನಮಗೇನು ಅದೇನು ಸರಿ ಅನಿಸೋವಲ್ದು, ಅನಿವಾರ್ಯ ಈಗ ಮಾಡ್ಬೇಕು. ಅದನ್ನು ಬಿಟ್ಟರೆ ಗತ್ಯಂತರ ಇಲ್ದಂಗೆ ಆಗಿವೆ ನೋಡ್ರಿ ನಮ್ಗೆ. ಒಳ್ಳೇದು ವಿರೂಪಾಕ್ಷಪ್ಪ ಅಂದ್ರಾಳವ್ರೆ, ಸಾಕಷ್ಟು ಕೃಷಿಯಿಂದ ಅನುಭವ ಹೊಂದಿ ಒಂದು ರೈತರ ಬದುಕನ್ನು ವಾಸ್ತವದ ಚಿತ್ರಣವನ್ನು ನಮ್ಮ ಮುಂದೆಗೆ ತೆಗೆದಿಟ್ರಿ. ಮುಖ್ಯವಾಗಿ ತಾವೊಬ್ಬ ದೊಡ್ಡ ರೈತರಾಗಿ ಎದುರಿಸುವಂಥ ಒಂದು ಸಮಸ್ಯೆಗಳು, ಸಣ್ಣ ರೈತರು ಎದುರಿಸುವಂಥ ಸಮಸ್ಯೆಗಳು, ಇವೆಲ್ಲ ಕೃಷಿ ನೀತಿಗಳಲ್ಲಿ ಬದಲಾವಣೆ ಆಗಬೇಕು, ರೈತರು ಜಾಣತನದಿಂದ ಕೃಷಿಯನ್ನು ಮಾಡಬೇಕು, ಇವೆಲ್ಲ ವಿಚಾರಗಳನ್ನು ನಮ್ಮ ರೈತ ಬಾಂಧವರು ಗಮನಿಸಬೇಕು. ಮುಖ್ಯವಾಗಿ ಯಾವುದೇ ಒಂದು ರೈತ ಮಾಡುವಂಥ ಒಂದು ಪೂರ್ವದಲ್ಲಿ ಪ್ರೀ ಪ್ಲಾನ್ ಆಗಿ ಜೊತೆಗೆ ಒಂದೇ ಕಡೆ ಪೂರಕ ಉದ್ಯೋಗಗಳನ್ನು, ಕೃಷಿಯ ಜೊತೆಗೆ ಬೇರೆ ಬೇರೆ ಏನಾದರೂ ಪೂರಕ ಚಟುವಟಿಕೆಗಳನ್ನು ಯಾವ ರೈತರು ಮಾಡಿಕೊಂಡಿದ್ದಾರೆ ಅವರು ಸ್ವಲ್ಪ ಲಾಭದಾಯಕವಾಗಿ ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಕಳೆದ ವರ್ಷ ನಾವು ನೋಡಿದಾಗ ಈ ವರ್ಷ ಸ್ವಲ್ಪ ಮುಂಗಾರು ಬೇಗನೆ ಆರಂಭವಾಗಿದೆ. ಲಿಂಗಸೂರು ಭಾಗದಲ್ಲಿ ಬಿತ್ತನೆ ರೈತ ಬಾಂಧವರು ತೊಡ್ಕೊಂಡಿದ್ದಾರೆ, ಆಲ್ರೆಡಿ ಬಿತ್ತನೆ ಆದಂತಹ ಬೆಳೆಗಳು ಅಲ್ಲಲ್ಲಿ ಎಡೆಗಳನ್ನು ಕೂಡ ಹೊಡಿತಿದ್ದಾರೆ. ಈ ವರ್ಷ ಚೆನ್ನಾಗಿ ಮಳೆಯಾಗಲಿ, ಎಲ್ಲ ವಿಘ್ನಗಳು ದೂರ ಆಗಲಿ, ಚಲೋತ್ತಾಗಿ ಇಳುವರಿ ಬಂದು ರೈತರಿಗೆ ಒಳ್ಳೆಯ ಬೆಳೆ ಸಿಗಲಿ, ನಿಮ್ಮ ಕೃಷಿಯು ಕೂಡ ಸಮೃದ್ಧವಾಗಿ ಬೆಳೆಯಲಿ ಎನ್ನುವಂಥ ನಿಮ್ಮ ವಿಚಾರಗಳನ್ನು ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು ಗೌಡ್ರೆ. ನಮಸ್ಕಾರ. ತಮಗೂ ನಮಸ್ಕಾರ, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ರೈತ ಬಂಧುರೇ, ಇದುವರೆಗೂ ಲಿಂಗಸೂರು ತಾಲೂಕಿನ ಲೆಕ್ಕೆಹಾಳ್ ಗ್ರಾಮದ ವಿರೂಪಾಕ್ಷಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಬನ್ನಿ ರೈತ ಬಂಧುವರೇ, ಈಗೊಂದು ಪೇಟೆ ಧಾರಣೆ ನೋಡೋಣ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ದಿನದ ಪೇಟೆ ಧಾರಣೆ. ಕ್ವಿಂಟಾಲಿಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಕಡಲೆಕಾಳು ಕ್ವಿಂಟಾಲಿಗೆ ಕನಿಷ್ಠ 3,706 ರೂಪಾಯಿಗಳಿಂದ ಗರಿಷ್ಠ 5,066 ರೂಪಾಯಿಗಳು. ಇನ್ನು ಹತ್ತಿ ಹೈಬ್ರಿಡ್ 44 9,000 ರೂಪಾಯಿಗಳಿಂದ 10,359 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 4,019 ರೂಪಾಯಿಗಳಿಂದ 5,502 ರೂಪಾಯಿಗಳು. ಈರುಳ್ಳಿ 595 ರೂಪಾಯಿಗಳಿಂದ 1,305 ರೂಪಾಯಿಗಳು. ಭತ್ತ ಸೋನಮಸರಿ 1,622 ರೂಪಾಯಿಗಳಿಂದ 2,023 ರೂಪಾಯಿಗಳು. ಸೂರ್ಯಕಾಂತಿ 5,640 ರೂಪಾಯಿಗಳು. ತೊಗರಿ ಕೆಂಪು 4,239 ರೂಪಾಯಿಗಳಿಂದ 6,505 ರೂಪಾಯಿಗಳು. ಬಿಳಿ ತೊಗರಿ 5,569 ರೂಪಾಯಿಗಳು. ಇನ್ನು ಮಾನ್ಯು ಮಾರುಕಟ್ಟೆಯಲ್ಲಿ ಭತ್ತ ಹೊಸ ಸೋನಮಸರಿ 1,400 ರೂಪಾಯಿಗಳು. ಇನ್ನು ಲಿಂಗಸೂರು ಮಾರುಕಟ್ಟೆಯಲ್ಲಿ ಸಜ್ಜೆ 2,590 ರೂಪಾಯಿಗಳು. ಇದುವರೆಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಕೇಳಿದಿರಿ. ಬನ್ನಿ ರೈತ ಬಾಂಧವರೇ, ಇದೊಂದು ವಾಣಿಜ್ಯ ಪ್ರಕಟಣೆ, ನಂತರ ಕೃಷಿ ರಂಗ ಮುಂದುವರಿಯುವುದು. ಜಾನುವಾರು ಸಾಕಾಣಿಕೆದಾರರೇ ಗಮನಿಸಿ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ 1-8 ವರ್ಷದೊಳಗಿರುವ ಎಮ್ಮೆ ಮತ್ತು ಆಕಳುಗಳಿಗೆ ಸರ್ಕಾರವು ವಿಮೆ ಯೋಜನೆಯನ್ನ ಜಾರಿಗೊಳಿಸಿದ್ದು, ಜಾನುವಾರುಗಳ ಮಾರುಕಟ್ಟೆ ಮೌಲ್ಯದ 2% ಪ್ರೀಮಿಯಂ ಅನ್ನು ಕಟ್ಟಬೇಕಾಗುವುದು. ಒಟ್ಟು ಪ್ರೀಮಿಯಂನಲ್ಲಿ ಬಿಪಿಎಲ್ ಫಲಾನುಭವಿಗಳಿಗೆ 70% ಮತ್ತು ಎಪಿಎಲ್ ಫಲಾನುಭವಿಗಳಿಗೆ 50% ಸರ್ಕಾರವು ಸಹಾಯಧನ ನೀಡಲಿದ್ದು, ಎಮ್ಮೆ ಮತ್ತು ಆಕಳು ಸಾಕಾಣಿಕೆದಾರರು ಜಾನುವಾರುಗಳಿಗೆ ಕಿವಿ ಓಲೆಯನ್ನ ಕಡ್ಡಾಯವಾಗಿ ಹಾಕಿಸಿ ತಮ್ಮ ಹತ್ತಿರದಲ್ಲಿರುವ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ನಿಗದಿಪಡಿಸಿದ ಪ್ರೀಮಿಯಂ ಅನ್ನು ಕಟ್ಟಿ ಅರ್ಜಿ ನಮೂನೆಯನ್ನ ತುಂಬಿ ದಿನಾಂಕ 10/7/2022 ಒಳಗಾಗಿ ನಿಮ್ಮ ಜಾನುವಾರುಗಳಿಗೆ ವಿಮೆ ಮಾಡಿಸಿ ರಕ್ಷಣೆಯನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಪಶು ವೈದ್ಯಾಧಿಕಾರಿಗಳನ್ನ ಸಂಪರ್ಕಿಸಿರಿ. ಇದು ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ರಾಯಚೂರು ಇವರ ಪ್ರಕಟಣೆ. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯ ರೈತರಿಂದ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ.